ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆರೋಗ್ಯ ಎನ್ನುವಂತಹ ಒಂದು ವ್ಯಾಖ್ಯೆಯನ್ನು ನೋಡಿದರೆ ಅದು ದೈಹಿಕ ಆರೋಗ್ಯ ಆಗ್ತದೆ, ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಆಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಪ್ರತಿ ವರ್ಷವೂ ಕೂಡ June 21 ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೀವಿ. ದೇಶದ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ 100 ದೇಶಗಳಲ್ಲಿ ಇದು ಆಚರಣೆ ಕೂಡ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಒಂದು ಚರ್ಚೆಯ ವಿಷಯ ಅಂತಂದರೆ ಯೋಗ ನಿರೋಗ ಎನ್ನುವಂತಹದ್ದು. ಯಾವ ರೀತಿ ಇದಕ್ಕೊಂದು ಸಂಬಂಧ ಇದೆ ಯೋಗ ಮತ್ತು ನಿರೋಗಕ್ಕೂ? ಯೋಗ ಅಂತೇಳಿದರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಆರೋಗ್ಯವಂತರಾಗಿರೋದು ಅಂಥೇಳಿ. ಆದರೆ ಹೆಚ್ಚಿನವರು ಏನಂತ ಹೇಳಿದರೆ ಯೋಗ ಅಂಥೇಳಿ ಅಂದರೆ ಖಾಲಿ ಯೋಗಾಸನ ಮಾಡೋದು ಅಂತ ಹೇಳ್ತಾರೆ. ನಿಜವಾಗಿ ಯೋಗ ಅಂತ ಹೇಳಿದರೆ ಅದಕ್ಕೆ 8 ಆಯಾಮಗಳು ಅಂತ ಹೇಳ್ತೇವೆ, ಅಷ್ಟಾಂಗ ಯೋಗ ಅಂತ ಹೇಳ್ತೇವೆ. ಅದಷ್ಟನ್ನು ಒಬ್ಬ ವ್ಯಕ್ತಿ ಜೀವನದಲ್ಲಿ ರೂಢಿಸಿಕೊಂಡ್ರೆ ಅವನಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರಲಿಕ್ಕೆ ಖಂಡಿತ ಸಾಧ್ಯವಾಗ್ತದೆ. ಈ ಘಟ್ಟದಲ್ಲಿ ಒಂದು ಗಾದೆ ಇದೆ, ಆರೋಗ್ಯ ಅಂದರೆ ಏನು ಅಂತೇಳಿ, ಎದ್ದು ಕೂಡಲೇ ಲದ್ದಿ, ಬಿದ್ದು ಕೂಡಲೇ ನಿದ್ದಿ, ಹಸಿದ ಕೂಡಲೇ ಮುದ್ದಿ, ಈ ಮೂರೂ ಸರಿ ಇಲ್ಲದಿದ್ರೆ ಬೆನ್ನಿಗೆ 4 ಅಂತೇಳಿ. ಈ ರೀತಿ ಒಬ್ಬ ವ್ಯಕ್ತಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ದಾಗ ಮಾತ್ರ ಅದು ಆರೋಗ್ಯ ಅಂತ ಎನಿಸ್ಬೋದು. ಒಬ್ಬ ವ್ಯಕ್ತಿ ನೋಡಲಿಕ್ಕೆ ಸದೃಢನಾಗಿದ್ದರೂ ಕೂಡ ಮಾನಸಿಕವಾಗಿ ಒಂದು ಒತ್ತಡದಲ್ಲಿ ಸಿಲುಕಿದಾಗ ಖಂಡಿತ ಅವ ಆರೋಗ್ಯವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಮನಸ್ಸನ್ನು ಆರೋಗ್ಯವನ್ನಾಗಿ ಮಾಡಿಸ್ಲಿಕ್ಕೆ ಯೋಗ ಒಂದೇ ಸಾಧನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಈಗ ಸಾಮಾನ್ಯವಾಗಿ ನೋಡುವಂತಹದ್ದು ಬೇರೆ ಬೇರೆ ರೀತಿಯ ಒಂದು ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡುವಂಥವ್ರು ಇರ್ತಾರೆ, ಇದಕ್ಕೆ ಹೋಲಿಸಿ ನೋಡಿದಾಗ ಈ ಯೋಗ ಅಥವಾ ಯೋಗಾಸನ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಭಿನ್ನವಾಗಿದೆ ಅಂತ? ಯೋಗಾಸನ ಮತ್ತು ವ್ಯಾಯಾಮ, ವ್ಯಾಯಾಮದಲ್ಲಿ ಏನಂತ ಹೇಳಿದರೆ ನಿರಂತರವಾದ ಚಲನೆ ಇರ್ತದೆ, ಉಸಿರಾಟದ ಕಡೆ ಗಮನ ಕೊಟ್ಟಿರುವುದಿಲ್ಲ ಮತ್ತು ಅದಕ್ಕೆ ವಿಶ್ರಾಂತಿಯ ಸ್ಥಿತಿ ಇರುವುದಿಲ್ಲ. ಈ ಯೋಗಾಸನದಲ್ಲಿ ಏನಂತ ಹೇಳಿದರೆ ಒಂದು ಆಸನ ಮಾಡಿದಾಗ ಅದಕ್ಕೆ ಪೂರಕವಾದಂಥ ಕೌಂಟರ್ ಆಸನ ಅಂತ ಹೇಳ್ತೇವೆ, ಅದನ್ನು ಮಾಡಿದಾಗ ಆಗ ನಮ್ಮ ಸ್ನಾಯುಗಳಲ್ಲಿ ಏನು ಸೆಳೆತ ಉಂಟಾಗ್ತದೆ ಅದಕ್ಕೆ ಮತ್ತು ವಿಶ್ರಾಂತಿ ಸಿಗ್ತದೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಾರ ಸರಿಯಾಗಿ ಆಗಿ ಉಸಿರಾಟದೊಂದಿಗೆ ಗಮನ ಇಟ್ಟು ನಿರಂತರವಾಗಿ ಒಂದು ಸ್ಥಿತಿಯಲ್ಲಿ ಇರುವುದರಿಂದ ಅಲ್ಲಿ ರಕ್ತದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತದೆ ಮತ್ತು ಎಲ್ಲ ಜೀವಕೋಶಗಳಿಗೂ ಶಕ್ತಿಯನ್ನು ಪ್ರವೇಶಿಸಲಿಕ್ಕೆ ಈ ಯೋಗಾಸನ ಎಂಬುದು ಬಹಳ ಸಹಕಾರಿಯಾಗಿದೆ. ಹಾಗಾಗಿ ಯೋಗ ಮತ್ತು ವ್ಯಾಯಾಮ ತುಂಬ ವ್ಯತ್ಯಾಸ ಇದೆ, ಹಾಗಾಗಿ ವ್ಯಾಯಾಮಕ್ಕಿಂತ ಯೋಗಾಸನ ಎಂಬುದು ಬಹಳ ಸೂಕ್ತ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ಹೇಳುವಂಥದ್ದು ಈ ಯೋಗಾಸನವನ್ನು ನಿರ್ದಿಷ್ಟವಾದಂಥ ಒಂದು ಸಮಯದಲ್ಲಿ ಅಥವಾ ಪ್ರತಿ ದಿವಸದ ಒಂದು ನಿರ್ದಿಷ್ಟ ಸಮಯದಲ್ಲೇ ಮಾಡಬೇಕು ಅನ್ನುವಂಥದ್ದು, ವ್ಯಾಯಾಮ ಯಾವಾಗ ಬೇಕಿದ್ರೂ ಪುರುಸೊತ್ತಾದಾಗ ಮಾಡಬಹುದು ಅಂತ ಹೇಳಿ ಅದರ ಬಗ್ಗೆ. ಯೋಗಾಸನವನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಏನು ಪ್ರಕೃತಿಯಲ್ಲಿ ಓಜೋನ್ ಲೆವೆಲ್ ಜಾಸ್ತಿ ಇರ್ತದೆ ಆ ಸಂದರ್ಭದಲ್ಲಿ ಅಭ್ಯಾಸ ಮಾಡಿದಾಗ ಅಲ್ಲಿ ನಾವು ಉಸಿರಾಟವನ್ನು ಗಮನಿಸಿದಂತೆ ಈಗಾಗಲೇ ಹೇಳಿದ್ದೇನೆ, ಉಸಿರಾಟವನ್ನು ನಡೆಸುವಾಗ ಓಜೋನ್ ಲೆವೆಲ್ ದೇಹದಲ್ಲಿ ಹೆಚ್ಚು ಪ್ರವಹಿಸಿ ಒಂದು ಉಸಿರಾಟದಲ್ಲಿ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತದೆ. ಕೇವಲ ವೇಗವಾಗಿ ಉಸಿರಾಡಿದ್ರೆ ಪ್ರಯೋಜನ ಇಲ್ಲ, ಈಗಿನ ಕಾಲದಲ್ಲಿ ನಿಮಿಷಕ್ಕೆ 20 ಉಸಿರಾಡುವವರು ಇದ್ದಾರೆ. ಆದರೆ ಯೋಗ ಹೇಳ್ತದೆ ನಿಮಿಷಕ್ಕೆ 15 ಒಂದು ದಿವಸಕ್ಕೆ 26,600 ಉಸಿರಾಡಬೇಕು ಅಂಥೇಳಿ ಒಂದು ಯೋಗಶಾಸ್ತ್ರದಲ್ಲಿ ಹೇಳಿದೆ. ಈ ಒತ್ತಡದ ಯುಗದಲ್ಲಿ ಉಸಿರಾಟದ ವೇಗ ಜಾಸ್ತಿಯಾಗಿ ತಮ್ಮ ಆರೋಗ್ಯವನ್ನು ಕಳೆದುಕೊಳ್ತಾ ಇದ್ದಾರೆ, ಮಾನಸಿಕ ಆರೋಗ್ಯವಾಗಿರ್ಬೋದು ಶಾರೀರಿಕ ಆರೋಗ್ಯ ಕಳೆದುಕೊಳ್ತಿದ್ದಾರೆ. ಬಹುಶಃ ಈ ಉಸಿರಾಟದ ಬಗ್ಗೆ ಹೇಳಬೇಕಿದ್ರೆ ನಾವು ಆಮೆಯನ್ನು ಯೋಚನೆ ಮಾಡಬೇಕು, ಆನೆಯನ್ನು ಯೋಚನೆ ಮಾಡಬೇಕು. ಆಮೆ ಎಂಬುದು ನಿಮಿಷಕ್ಕೆ 4 ಮಾತ್ರ ಉಸಿರಾಡ್ತದೆ, 200 ಕಾಲ ಬದುಕ್ತದೆ. ಮನುಷ್ಯ ನಿಜವಾಗಿ ಯೋಗ ಅಂದರೆ 15 ಕಮ್ಮಿ, ಯಾರು ಉಸಿರಾಡ್ತಾರೆ ಅವರು ಯೋಗಿಗಳು, 15 ಜಾಸ್ತಿ ಉಸಿರಾಡಿದ್ರು ಭೋಗಿಗಳು ಅಂತೇಳಿ. ಈ ರೀತಿ ಉಸಿರಾಟವನ್ನು ಪ್ರಾಣ ಆಯಾಮ ಎಕ್ಸ್ಪಾನ್ಷನ್ ಆಫ್ ಪ್ರಾಣವನ್ನು ಹತೋಟಿಯಲ್ಲಿ ಇಟ್ಕೊಂಡು ಉಸಿರಾಟವನ್ನು ನಡೆಸಿದಾಗ ಅದರ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ, 15 14 13 12 ಹಾಗೆ 8 ತರಲಿಕ್ಕೆ ಸಾಧ್ಯ ಉಂಟು. ಈ ರೀತಿ ಪ್ರಾಣಾಯಾಮವನ್ನು ಮಾಡಿದಾಗ ಅದರ ಪ್ರಾಣವನ್ನು ವಿಸ್ತರಿಸಿದಾಗ ನಮ್ಮ ಆಯುಷ್ಯ ಹೆಚ್ಚಾಗ್ತದೆ, ಆರೋಗ್ಯವಂತರಾಗಿದ್ದಾಗ ಆಯುಷ್ಯ ಹೆಚ್ಚಾಗ್ತದೆ ಅಂತೇಳಿ ನಾವು ಈ ಒಂದು ಪ್ರಾಣಾಯಾಮದಲ್ಲಿ ಅದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯವಾಗ್ತದೆ. ಅದರಿಂದ ಪ್ರತಿನಿತ್ಯ ಯೋಗಾಸನದೊಂದಿಗೆ ಪ್ರಾಣಾಯಾಮವನ್ನು ಮಾಡೋದು ಬಹಳ ಸೂಕ್ತ ಅಂತ ಹೇಳಲಿಕ್ಕೆ. ಅಷ್ಟಾಂಗ ಯೋಗದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಯಮ ನಿಯಮ ಆಸನ ಅಂತ ಹೇಳಿಲ್ಲ, ಇದರ ಒಂದು ಸಂಕ್ಷಿಪ್ತವಾಗಿ ಹೇಳಿದರ ಒಂದು ಪ್ರಾಮುಖ್ಯತೆ ಏನು, ನಮ್ಮ ಜೀವನದಲ್ಲಿ ಇದರ ಎಷ್ಟರ ಮಟ್ಟಿಗೆ ಅವಶ್ಯ ಅಂತ? ಅಷ್ಟಾಂಗ ಯೋಗ ಎಂಬುದು ರಾಜಯೋಗದ ಒಂದು ಹಂತ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ ಅಂತಿದೆ. ಈ ರಾಜಯೋಗದಲ್ಲಿ ಒಂದು ಅಂಶವೇ ಅಷ್ಟಾಂಗ ಯೋಗ ಅಂತೇಳಿ, 8 ಅಥವಾ 8 8 ಹಂತಗಳು ಅಂತ ಹೇಳ್ತೇವೆ. ಅದರಲ್ಲಿ ಮೊದಲನೇದೇ 2, ನಾವು ವೈಯಕ್ತಿಕವಾಗಿ ಹೇಗಿರಬೇಕು ಮತ್ತು ಸಮಾಜದಲ್ಲಿ ಹೇಗಿರಬೇಕು ಅಂತೇಳಿ. ಮೊದಲನೇದು ಯಮ, ಎರಡನೇದು ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ. ಈ ಯಮ ಎಂಬುದು ಅದರಲ್ಲಿ ಐದು ಅಂಶಗಳಿವೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ. ನಾವು ಸಮಾಜದಲ್ಲಿ ಹೇಗಿರಬೇಕು ಎಂಬುದನ್ನು ಮೊದಲು ಸೂಚಿಸ್ತದೆ. ಈಗ ಹೆಚ್ಚಿನವರಿಗೆ ಏನಾಗಿದೆ ಅಂದರೆ, ನಾನು ಯೋಗಾಸನ ಮಾಡ್ತೇನೆ ಅಂತ ಹೇಳ್ತಾರೆ, ಮೂರನೇ ಮೆಟ್ಟಲಿಗೆ ನೇರವಾಗಿ ಹಾರುತ್ತಾರೆ, ಆದರೆ ಯಮವನ್ನು ಪಾಲಿಸುವುದಿಲ್ಲ, ನಿಯಮವನ್ನು ಪಾಲಿಸುವುದಿಲ್ಲ. ಈ ಯಮ ಮತ್ತು ನಿಯಮವನ್ನು ಪಾಲಿಸಿಕೊಂಡು ಯೋಗಾಸನವನ್ನು ಯಾರು ರೂಢಿಸ್ತಾರೋ ಅವರಿಗೆ ನಿಜವಾಗಿ ಆ ಒಂದು ಸಾಧನೆಯ ಒಂದು ಅನುಭವ ಆಗ್ತದೆ. ಹಾಗಾದರೆ ನಿಯಮ ಅಂದರೆ ಏನಂದರೆ, ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರಿ ಪ್ರಣಿಧಾನ. ನಾವು ವೈಯಕ್ತಿಕವಾಗಿ ಹೇಗಿರಬೇಕು ಎಂಬುದನ್ನು ನಿಯಮ ಹೇಳಿಕೊಡ್ತದೆ. ಇದೆರಡನ್ನು ರೂಢಿಸಿಕೊಂಡು ರೀತಿಯ ಜೀವನ ಶೈಲಿ, ಜೀವನ ಶೈಲಿ, ನಾವು ಇತರರೊಂದಿಗೆ ಹೇಗಿರಬೇಕು ಮತ್ತು ನಾವು ವೈಯಕ್ತಿಕವಾಗಿ ಹೇಗಿರಬೇಕು ಅಂತ ಅದನ್ನು ರೂಢಿಸಿಕೊಂಡು ಯೋಗಾಸನ. ಯೋಗಾಸನದಲ್ಲಿ ಈಗ ಹೆಚ್ಚು ಪ್ರಾಮುಖ್ಯತೆ ಯೋಗಾಸನಕ್ಕಿದೆ, ಆದರೆ ಅದರ ಡೆಫಿನೇಷನ್ ಏನಿದೆ ಅಂದರೆ, ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿ ಸುಖವಾಗಿ ಒಂದು ಸ್ಥಿತಿಯಲ್ಲಿ ದೀರ್ಘಕಾಲ ಇರುವುದೇ ಯೋಗಾಸನ ಅಂತ ಹೇಳ್ತೇವೆ. ಅದು ಅಭ್ಯಾಸ ಮಾಡಿ ದೇಹವನ್ನು ಒಂದು ಸ್ಥಿತಿಗೆ ತಂದ ನಂತರ ಆಮೇಲೆ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುತ್ತಾ ಎಲ್ಲ ಜೀವಕೋಶಗಳಿಗೆ ಅಂದರೆ ಯೋಗಾಸನದಿಂದ ಜೀವಕೋಶಗಳು ಆಕ್ಟಿವ್ ಆಗ್ತದೆ. ಆಗ ಅಲ್ಲಿ ಆಕ್ಸಿಜನನ್ನು ಕೊಟ್ಟಾಗ ಜೀವಕೋಶಗಳಿಗೆ, ಆ ಜೀವಕೋಶಗಳು ಆರೋಗ್ಯವಂತವಾಗಿರ್ತದೆ ಅಂತ. ಪ್ರಾಣಾಯಾಮದ ನಂತರ ಧಾರಣ, ಒಂದು ವಸ್ತುಗಳ ಕಡೆಗೆ ಮನಸ್ಸನ್ನು ಹರಿಸ್ತಾ ಕೇಂದ್ರೀಕರಿಸುವುದು, ಹರಿಸುವುದು, ಧಾರಣ. ಆಮೇಲೆ ಧ್ಯಾನ, ಧ್ಯಾನ ಅಂದರೆ ಏನು ಮಾಡದೇ ಇರುವುದೇ ಧ್ಯಾನ. ಧ್ಯಾನ ಮಾಡ್ತೀರಾ ಅಂತ ಕೇಳ್ತಾರೆ, ಆದರೆ ನಿಜವಾಗಿ ಏನು ಮಾಡದೇ ಇರುವುದೇ ಧ್ಯಾನ, ಥಾಟ್ಲೆಸ್ ಸ್ಟೇಜ್ ಅಂತೇಳಿ. ಯಾವಾಗ ನಮ್ಮ ಆಲೋಚನೆಗಳು ಕಡಿಮೆ ಆಗ್ತಾ ಒಂದು ಕಡಿಮೆ ಸ್ಥಿತಿಯಲ್ಲಿ ಬರ್ತದ ಆಗ ಧ್ಯಾನ ಪ್ರಾರಂಭ ಆಗ್ತದೆ. ಮಾಡುವುದಲ್ಲ, ಧ್ಯಾನ ಆಗುವುದು. ಧ್ಯಾನ ಮಾಡ್ತೀರಾ ಅಂತ ಕೇಳಿದರೆ ಅದು ತಪ್ಪು, ಧ್ಯಾನ ಆಗಬೇಕು. ಅದನ್ನು ಮಾಡಿದ ನಂತರ ಧ್ಯಾನದಲ್ಲಿ ನಮ್ಮ ಮನಸ್ಸು ಒಂದಾಗಿ, ನಾವು ಬೇರೆ ಎಲ್ಲ ಯಾವುದು ದೇವರು ಒಂದೇ ಅಲ್ಲ ಅಥವಾ ನಮ್ಮ ಏಕಾಗ್ರತೆ ಒಂದೇ ಅಲ್ಲ, ಒಂದಾಗ್ತದೆ. ಒಂದಾಗುವುದೇ ಸಮಾಧಿ ಸ್ಥಿತಿ. ಆಗ ನಾವು ಆ ಸ್ಥಿತಿಯಲ್ಲಿ ನಮ್ಮನ್ನು ನಾವು ಮರಿತೇವೆ, ಅದು ಸಮಾಧಿ ಸ್ಥಿತಿ. ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ, ವಿಷಯ ತಿಳ್ಕೊಂಡಿರಬೇಕು, ಆದರೆ ಹೋಗಲಿಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು. ಆದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಷ್ಟನ್ನಾದರೂ ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಜೀವನ ಶೈಲಿಯೇ ಸಾಕಷ್ಟು ಬದಲಾಗಿದೆ ಅಂತ ನಾವು ಹೇಳ್ತಾ ಇರುವಂಥದ್ದು, ಜೊತೆಗೆ ನಾವು ಮಾಡುವಂಥ ಒಂದು ಕೆಲಸ ಆಗ್ಬೋದು ಅಥವಾ ಒಂದು ಕೆಲಸದ ಒತ್ತಡ ಆಗ್ಬೋದು, ಇದು ಕೂಡ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತದೆ ಅಂತ ಹೇಳಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಕನಿಷ್ಠವಾದರೂ ಯಾವ ರೀತಿ ಈ ಯೋಗಾಸನವನ್ನು ಅಳವಡಿಸಿಕೊಳ್ಬೋದು ನಮ್ಮ ಜೀವನದಲ್ಲಿ? ಇತ್ತೀಚೆಗಿನ ಜೀವನದಲ್ಲಿ ಎಲ್ಲವೂ ವೈಜ್ಞಾನಿಕ ಯುಗ, ಎಲ್ಲ ಯಂತ್ರಗಳಿಂದ ಮನುಷ್ಯ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಮನುಷ್ಯನಿಗೆ ದೈಹಿಕ ವ್ಯಾಯಾಮದ ಒಂದು ಅವಕಾಶವೇ ಇಲ್ಲ. ಹೀಗಾಗಿ ಆ ಯಂತ್ರದೊಂದಿಗೆ ಕೆಲಸ ಮಾಡುವಾಗ ಮನಸ್ಸಿಗೆ ಒತ್ತಡಗಳು ಬರ್ತದೆ. ಈ ಕಾಯಿಲೆ ಬರಲಿಕ್ಕೆ ಹೆಚ್ಚು ಕಾರಣ ಮನಸ್ಸು. ಮನೋದೈಹಿಕ ಕಾಯಿಲೆಗಳು, ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತೇವೆ. ಯಾವಾಗ ಮನಸ್ಸಿನ ಮೇಲೆ ಒತ್ತಡಗಳು ಬೀಳ್ತದೋ ಆಗ ಅದು ಚಕ್ರಗಳ ಮೇಲೆ ಅಥವಾ ಆ ಗ್ರಂಥಿಗಳ ಮೇಲೆ, ಈಗ ಚಕ್ರ ಅಂತ ಹೇಳಿ ನಮ್ಮ ಬಂದಿದ್ರೆ ಗ್ರಂಥಿಗಳ ಮೇಲೆ ಪರಿಣಾಮವನ್ನು ಬೀಳ್ತದೆ. ಆಗ ಯಾವ ಗ್ರಂಥಿಯ ಮೇಲೆ ಅದು ಪರಿಣಾಮ ಬೀಳ್ತದೆ ಅಂತೇಳಿ, ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನು ನಾವು ಮತ್ಸರ ಪಡುವುದು, ದ್ವೇಷಿಸುವುದು ಎಲ್ಲ ಮಾಡಿದಾಗ ಅದು ನಮ್ಮ ಸ್ವಾದಿಷ್ಠಾನ ಚಕ್ರದ ಮೇಲೆ ಅದು ಪರಿಣಾಮ ಬೀಳ್ತದೆ, ಹೊಟ್ಟೆಯ ಮೇಲೆ. ಆಗ ಅವರಿಗೆ ಮೂಲವ್ಯಾಧಿ, ಎಸಿಡಿಟಿ, ಗ್ಯಾಸ್ಟ್ರಿಕ್ಸ್ ಎಲ್ಲ ಸಮಸ್ಯೆ ಉಂಟಾಗದಾಗೆ. ಇದೆಲ್ಲ ಸೂಕ್ಷ್ಮತೆಯನ್ನು ಅನುಸರಿಸಿದಾಗ ನಾವು ಏನು ಮಾಡಬೇಕಂದ್ರೆ ಒತ್ತಡವನ್ನು ನಿವಾರಿಸಬೇಕು. ಒತ್ತಡವನ್ನು ನಿವಾರಿಸಲಿಕ್ಕೆ ಹೆಚ್ಚಿನ ಜನರು ಏನು ಮಾಡಿದ್ರು, ತಪ್ಪುದಾರಿ ಇಟ್ಕೊಂಡಿದ್ದಾರೆ. ಹೊರಗೆ ಎಲ್ಲಾದರೂ ಒತ್ತಡ ನಿವಾರಣೆ ಮಾಡಲಿಕ್ಕೆ ಅದು ಆಲ್ಕೋಹಾಲ್ ಇರ್ಬೋದು, ಮಾದಕ ದ್ರವ್ಯಗಳಿರ್ಬೋದು, ಇದೆಲ್ಲ ಸೇವಿಸಿಕೊಂಡು ಅದರ ತಪ್ಪುದಾರಿಗೆ ಹೋಗ್ತಾ ಇದ್ದಾರೆ. ಆದರೆ ಮನಸ್ಸಿಗೆ ಇರುವಂಥ ಔಷಧ ಅಂತ ಹೇಳಿದರೆ ಯೋಗ ಮಾತ್ರ, ಬೇರೆ ಯಾವುದೇ ಔಷಧಗಳು ಹೊರಗಿನಿಂದ ಸಿಗುವುದಿಲ್ಲ. ನಮ್ಮಲ್ಲೇ ಅದು ಒಂದು ಶಕ್ತಿ ಇದೆ, ಅದನ್ನು ಬೆಳಗಿಸುವಂಥ, ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಯೋಗದ ಮೂಲಕ ಮಾಡಿದಾಗ ಖಂಡಿತ ಒತ್ತಡ ನಿವಾರಣೆ ಆಗ್ತದೆ. ಮುಖ್ಯವಾಗಿ ಈಗಿನ ಕಾಲದಲ್ಲಿ ನೀವು ನೋಡ್ಬೋದು, 20-30 ವರ್ಷದಲ್ಲಿ ರಕ್ತದ ಒತ್ತಡ, ಬಿ ಪಿ ಇದೆ ಅಂತ ಹೇಳ್ತಾರೆ, ಒಂದು ಫ್ಯಾಷನ್ ಆಗಿದೆ. ನನಗೆ 35 ಬಿ ಪಿ ಇದೆ, ನಿಮಗಿದೆ ಅಂತ ಕೇಳುವವರು ಇದ್ದಾರೆ ಸಮಾಜದಲ್ಲಿ. ಮತ್ತೊಂದು ಸಕ್ಕರೆ ಕಾಯಿಲೆ, ಇದೆರಡು ಮಹಾ ರೋಗಗಳು ಬರುವಂಥದ್ದು ಒತ್ತಡದಿಂದಾಗಿ, ಜೀವನ ಶೈಲಿಯಿಂದ ಬಂದಿರುವಂಥವು, ಜೀವನ ಶೈಲಿಯಿಂದ ಬರುವಂಥದ್ದು. ಮತ್ತು ವ್ಯಾಯಾಮ ಇಲ್ಲ, ಮನಸ್ಸಿಗೆ ವಿಶ್ರಾಂತಿ ಇಲ್ಲ, ಒತ್ತಡ, ಆಹಾರದ ಒಂದು ಕ್ರಮ ಇಲ್ಲ, ಆಹಾರಕ್ಕೆ ಸಮಯ ನಿಗದಿ ಇಲ್ಲ, ಮತ್ತು ಒಟ್ಟಾಗಿ ಕುಳಿತುಕೊಂಡು ಊಟ ಮಾಡುವಂಥ ಅಥವಾ ಆಹಾರವನ್ನು ಸೇವಿಸುವ ಪದ್ಧತಿ ಇಲ್ಲ, ಟಿ ವಿ ನೋಡೋದು ಎಲ್ಲ ಅಂದರೆ ಮನಸ್ಸು ಏಕಾಗ್ರತೆ ಇಲ್ಲ. ಮುಖ್ಯವಾಗಿ ಏಕಾಗ್ರತೆ ಅಭಾವದಿಂದಲೇ ಇದೆಲ್ಲ ಸಮಸ್ಯೆ ಬರುವಂಥ ಒತ್ತಡ, ಒತ್ತಡದಿಂದ ಈ ಸಕ್ಕರೆ ಕಾಯಿಲೆ, ಬಿ ಪಿ ಮತ್ತು ಅದು ವೆರಿಕೋಸ್ ವೇನ್, ಹೆಡ್ಡೇಕ್, ಮೈಗ್ರೇನ್, ಇಂಥದ್ದೆಲ್ಲ ಕಾಯಿಲೆಗಳು ಒಂದೊಂದಾಗಿ ನಮ್ಮನ್ನು ಆಕ್ರಮಿಸ್ಕೊಳ್ತಾ ಹೋಗ್ತದೆ. ಅದರಿಂದ ನಿತ್ಯ ನಾವೊಂದು 20 ನಿಮಿಷ ಕನಿಷ್ಠ, ಸಮಯ ಇಲ್ಲ ಅಂತ ಹೇಳಿರ್ತಾರೆ ಪುರುಷೋತ್ತಿಲ್ಲ ಹೇಳುವವರು ಜಾಸ್ತಿ, ಆದರೆ 20 ನಿಮಿಷ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿರಲಿಕ್ಕೆ ಖಂಡಿತ ಸಾಧ್ಯ ಇದೆ. ಆ ಒಂದು ಕಾರಣದಿಂದ ಜೂನ್ 21ಕ್ಕೆ ನಾವೊಂದು ತಪಸ್ಸು ಮಾಡಬೇಕಾಗ್ತದೆ. ಎಲ್ಲರೂ ಯೋಗ ಮಾಡಲಿಕ್ಕೆ ನಮಗೆ ಅನುಕೂಲವನ್ನು ಮಾಡಿಕೊಡ್ಬೇಕಾಗ್ತದೆ. ಈಗ ಎಷ್ಟೋ ಜನ ಹೇಳುವಂತಹದ್ದು ಬೇರೆ ಬೇರೆ ಶಿಫ್ಟ್ನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ, ಮಾರ್ನಿಂಗ್ ಶಿಫ್ಟ್ನಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಅಥವಾ ರಾತ್ರಿಯ ಪಾಳಿಯಲ್ಲಿಯೂ ಕೂಡ ಕೆಲಸ ಮಾಡುವಂಥವ್ರು ಇರ್ತಾರೆ, ಅವರು ಸಮಯದ ಒಂದು ಹೊಂದಾಣಿಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಈ ಯೋಗಾಸನಕ್ಕೆ? ಈಗಾಗಲೇ ನಾವು ಹೇಳಿದ್ದೇವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯದು ಅಂತೇಳಿ, ಮತ್ತೆ ಅದಕ್ಕೆ ಗೋಧುಳಿ ಲಗ್ನ ಅಂತ ಸಂಜೆ ಗೋವುಗಳು ಮನೆಗೆ ಹೋಗುವಂತಹ ಸಂದರ್ಭ, ಗೋಧುಳಿ ಲಗ್ನ ಸೂರ್ಯಾಸ್ತದ ಸಮಯ, ಆ ಸಂದರ್ಭದಲ್ಲಿಯೂ ಮಾಡಬಹುದು. ಮತ್ತೆ ಯಾವುದೇ ಒಂದು ಸಮಯದ ನಿರ್ಬಂಧ ಹಾಕೋದಕ್ಕಿಂತ ನಮಗೆ ಯಾವಾಗ ಪ್ರಸೂತಿದೆ ಅಂದ್ರೆ ಹೊಟ್ಟೆ ಖಾಲಿ ಇರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಆ ಸಂದರ್ಭದಲ್ಲಿ ಈ ಕೆಲಸದ ಅವಧಿಯಲ್ಲಿ ನಡುವೆ ನಮಗೆ ಬಿಡುವು ಸಿಕ್ಕಿದ್ರು ಕೂಡ ಆ ಬಿಡುವಿನ ಅವಧಿಯಲ್ಲಿಯೂ ಕೂಡ ಸಣ್ಣ ಸಣ್ಣ ದೇಹಕ್ಕೆ ಪೂರಕವಾದ ವ್ಯಾಯಾಮವನ್ನು, ಪ್ರಾಣಾಯಾಮವನ್ನು ಅಥವಾ ಮುದ್ರೆಗಳನ್ನು ಇವುಗಳನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ನಮ್ಮ ಇನ್ನಷ್ಟು ಮುಂದಿನ ಅವಧಿಯ ಕೆಲಸವನ್ನು ಇನ್ನಷ್ಟು ಉತ್ಸಾಹದಲ್ಲಿ ಮಾಡಲಿಕ್ಕೆ ಈ ಯೋಗಾಸನವನ್ನು ಬಿಡುವಿನ ಸಂದರ್ಭದಲ್ಲಿ ಕೂಡ ಮಾಡ್ಬೋದು. ಆದರೆ ಮುಖ್ಯವಾಗಿ ಏನಂದರೆ ಹೊಟ್ಟೆಯ ಭಾಗ ಖಾಲಿ ಇರಬೇಕು, ಘನಾಹಾರವನ್ನು ತಗೊಂಡ್ರೆ 3 ಗಂಟೆ, ಲಘು ಉಪಹಾರವನ್ನು ತಗೊಂಡ್ರೆ ಏನೊಂದು 1/2 ಗಂಟೆ 3/4 ಗಂಟೆ ವಿಶ್ರಾಂತಿಯ ನಂತರ ಅಥವಾ ಸಮಯದ ನಂತರ ನಾವು ಯೋಗಾಸನವನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯವಿದೆ. ಬೇರೆ ಬೇರೆ ಖಾಯಿಲೆ ಇರುವಂಥವರು ಕೂಡ ಇರ್ತಾರೆ, ಅವರು ಈ ಯೋಗಾಸನವನ್ನು ಏನಾದರೂ ಪ್ರಾಕ್ಟೀಸ್ ಮಾಡಬಹುದಾ? ಖಂಡಿತ. ಬೇರೆ ಬೇರೆ ಯೋಗ ಖಾಯಿಲೆಗಳಿರುವವರಿಗೆ ಈಗ ಒಂದು ಯೋಗ ಥೆರಪಿ ಅಂತ ಮಾಡಿದ್ದೇವೆ. ಉದಾಹರಣೆಗೆ ಕೆಲವೊಂದು ಆಸನಗಳು ಕೆಲವರಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಮ್ಮಲ್ಲಿ ಪ್ರಾಪ್ಸ್ ಇದೆ, ಒಂದು ಬೆಲ್ಟ್ ಇರ್ಬೋದು, ಬ್ರಿಕ್ಸ್ ಇರ್ಬೋದು, ತಲೆದಿಂಬಿರ್ಬೋದು, ಚೇರ್ ಇರ್ಬೋದು, ಬೆಲ್ಟ್ ಇರ್ಬೋದು, ಇಲ್ಲಿ ಬೇರೆ ಬೇರೆ ಸಾಧನಗಳಿವೆ. ಆ ಸಾಧನವನ್ನು ಉಪಯೋಗಿಸಿ ಗೋಡೆ ಕೂಡ ನಮಗೆ ತುಂಬ ಯೋಗಾಸನಕ್ಕೆ ಸಹಾಯಕವಾಗಿದೆ. ಉದಾಹರಣೆಗಾಗಿ ಬೆನ್ನು ನೋವು ಇದ್ದವರಿಗೆ ತ್ರಿಕೋನ ಆಸನ ಎಂಬುದು ಬಹಳ ಸೂಕ್ತಕಾರಿ, ಆದರೆ ಅವರಿಗೆ ಬೆನ್ನು ನೋವು ಇದ್ದವರಿಗೆ ಮಧ್ಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಗೋಡೆಯ ಸಪೋರ್ಟ್ ತಗೊಂಡು ಮಾಡಿದಾಗ ಅವರಿಗೆ ಅದು ಆಯಾಸ ಅಂತ ಅನಿಸೋದಿಲ್ಲ. ದೀರ್ಘಕಾಲ ನಮ್ಮ ಸೂತ್ರ ಹೇಳಿದೆ ನಾನು ಈಗಾಗಲೇ, ಯೋಗಾಸನ ಅಂತೇಳಿದರೆ ಸ್ಥಿರಂ ಸುಖಂ, ಸ್ಥಿರವಾಗಿ ಸುಖವಾಗಿ ಇರಬೇಕಾದ್ರೆ ಮಧ್ಯದಲ್ಲಿ ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಕಾಯಿಲೆ ಇದ್ದವರಿಗೆ. ಯಾಕಂದರೆ ಈಗಾಗಲೇ ತುಂಬ ಸಫರ್ ಆಗಿರ್ತಾರೆ, ನೊಂದಿರ್ತಾರೆ ಅವರು. ಅವರಿಗೆ ಗೋಡೆಯ ಸಪೋರ್ಟಿಂದ ಮಾಡಿದಾಗ ಆ ಸ್ಥಿತಿ ಸರಿಯಾಗಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಉಸಿರಾಟವನ್ನು ಗಮನಿಸಿ ಆ ನಂತರ ನಿಧಾನವಾಗಿ ತಮ್ಮ ಕಾಯಿಲೆಯನ್ನು ಖಂಡಿತ ಕಡಿಮೆ ಮಾಡ್ಬೋದು. ನಾವು ಈಗಾಗಲೇ ಕಾರ್ಕಳದಲ್ಲಿ ನಡೆಸಿರುವಂಥ ಕೇಂದ್ರದಲ್ಲಿ ಈ ಸಮಸ್ಯೆ ಇದ್ದವರೇ, ನೀವು ಹೇಳಿದಾಗೆ ಯೋಗ ಎಂಬುದು ರೋಗ ಬರುವ ಮೊದಲು ಮಾಡಬೇಕು. ಈಗಿನ ಫ್ಯಾಷನ್ ಏನಾಗಿದೆ, ರೋಗ ಬಂದ ನಂತರ ಯೋಗಕ್ಕೆ ಬರುವವರು ತುಂಬ ಆಗಿದ್ದಾರೆ. ಬಹುಶಃ ರಕ್ತದ ಒತ್ತಡ ಮತ್ತು ಸಕ್ಕರೆ ಕಾಯಿಲೆ ಬರುವವರು ಇದ್ದವರು ಬಂದ ನಂತರ ಯೋಗಕ್ಕೆ ಬರ್ತಾರೆ, ಖಂಡಿತ ಅದು ನಂತರ ಕ್ಯೂರ್ ಆಗ್ತದೆ. ಅದಕ್ಕಿಂತ ಮೊದಲಿಂದಲೇ ಅವರು ಮಾಡ್ತಾ ಹೋದರೆ ಆ ಒಂದು ಸಮಸ್ಯೆಯಿಂದ ನಿಜವಾಗಿ ನಿವಾರಣೆ ಮಾಡಲಿಕ್ಕೆ ಆಗ್ತದೆ. ಕೆಲವರು ಹೇಳ್ತಾರೆ ಹೆರಿಡಿಟಿ, ಅದನ್ನು ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಒಂದು ಮನೆ ಕುಟುಂಬದಲ್ಲಿ ಹೆಚ್ಚಿನವರಿಗೆ ಬಿ ಪಿ ಮತ್ತು ಶುಗರ್ ಆಲ್ರೆಡಿ ಇದೆ, ಆದರೆ ನಾವು ಯೋಗಾಸನ ಮಾಡೋದ್ರಿಂದ, ಈಗ ನನಗೆ 57 ವರ್ಷ ಪ್ರಾಯ ಆಯಿತು, ಆದರೂ ದೇವರದಿಂದ ಯಾವುದು ಸಮಸ್ಯೆ ಬರಲಿಲ್ಲ. ಅದರಿಂದ ಹೆರಿಡಿಟಿ ಎಂಬುದು ಒಂದು ಕಾರಣ ಅಲ್ಲ, ಮನಸ್ಸು ಎಂಬುದು ಕಾರಣ. ಮನಸ್ಸು ಒಂದು ಸರಿ ಇದ್ದರೆ ಯಾವುದೇ ಕಾಯಿಲೆ ನಿವಾರಣೆ ಮಾಡಲಿಕ್ಕೆ ಆಗ್ತದೆ. ಮತ್ತು ನಿರಂತರ ಅಭ್ಯಾಸ, ಶ್ರದ್ಧೆ, ನಿಷ್ಠೆ ಇದೆಲ್ಲ ಬೇಕಾದರೆ ಬೇಕು ಈ ಒಂದು ಯೋಗಾಸನ ಮಾಡಲಿಕ್ಕೆ. ಅದರ ಮೂಲಕ ನಾವು ಆರೋಗ್ಯವನ್ನು ಖಂಡಿತ ಕಾಯಿಲೆ ಇದ್ದವರು ಕೂಡ ಮಾಡಬಹುದು. ಅದರಲ್ಲಿ ಒಂದು ಇದೆ, ಯುವ ವೃದ್ಧೋತಿ ವೃದ್ಧೋವ ವ್ಯಾಧಿತೋ ದುರ್ಬಲೋಪಿವ ಅಭ್ಯಾಸಾತ್ ಸಿದ್ಧಿ ಮಾಪ್ನೋತಿ ಸರ್ವಯೋಗಿ ಸ್ವತಂತ್ರಿತ. ಯುವಕರು, ವೃದ್ಧರು, ಅತಿವೃದ್ಧರು, ವ್ಯಾಧಿತರು, ದುರ್ಬಲರು ಎಲ್ಲರೂ ಯೋಗಾಸನ ಮಾಡ್ಬೋದು ಅಥವಾ ಯೋಗ ಮಾಡ್ಬೋದು. ಅಭ್ಯಾಸಾತ್, ಇದು ಬಹಳ ಮುಖ್ಯ, ಅಭ್ಯಾಸದಿಂದಲೇ ಅದು ಸಿದ್ಧಿ ಮಾಪ್ನೋತಿ. ಸರ್ವಯೋಗವನ್ನು ಇಂದ್ರಿಯ ವಶ ಮಾಡಬೇಕಾದ್ರೆ ಅಭ್ಯಾಸವೇ ಮುಖ್ಯ. ಎಷ್ಟೋ ಭಾಷಣ ಮಾಡಿ ಕೇಳಿದರೆ, ಟಿ ವಿ ನೋಡಿದರೆ, ಯೋಗಾಸನ ಮಾಡೋದು ನೋಡಿದರೆ ಅದರಿಂದ ಪ್ರಯೋಜನ ಇಲ್ಲ. ಸ್ವತಃ ನಾವು ಮಾಡ್ತೇವಾ, ಹಾಗಾದರೆ ಲಾಭ ಖಂಡಿತ ಇದೆ. ನಿರಂತರವಾಗಿ ಮಾಡಬೇಕು. ಇನ್ನು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಮಾನ್ಯವಾಗಿ ಹೇಳುವಂತಹದ್ದು, ಅವರಿಗೆ ಕಾನ್ಸಂಟ್ರೇಷನ್ ಅಥವಾ ಒಂದು ಕೇಂದ್ರೀಕರಿಸುವುದಕ್ಕೆ ಆಗುವುದಿಲ್ಲ ಮನಸ್ಸನ್ನು ಅಂತ ಹೇಳಿ, ಇದನ್ನು ಈ ಯೋಗಾಸನದ ಮೂಲಕ ಹೇಗೆ ಸಾಧಿಸಬಹುದು? ಯೋಗಾಸನದಲ್ಲಿ ಏಕಾಗ್ರತೆಗಾಗಿ ಯೋಗ ಅಂತೇಳಿ ಯೋಗಾಸನಗಳಂತೇಳಿ ಬೇರೆ ಬೇರೆ ಇದೆ. ಉದಾಹರಣೆಗೆ ವೃಕ್ಷಾಸನ, ಸಿಂಗಲ್ ಲೆಗ್ಗಲ್ಲಿ ಕೈಯಲ್ಲಿ ನೇರ ನಿಲ್ಲುವಂಥದ್ದು, ಒಂದು ಕಾಲನ್ನು ಮಡಚಿ ನಿಲ್ಲುವಂಥದ್ದು. ಇಲ್ಲಿ ಏನಾಗ್ತದೆ, ಏಕಾಗ್ರತೆ ತಪ್ಪಿದರೆ ಆ ವ್ಯಕ್ತಿ ಬೀಳ್ತಾನೆ. ಹಾಗಾಗಿ ಈ ಸಾಮೂಹಿಕವಾಗಿ ನಾವು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡುವಾಗ ಒಬ್ಬ ವಿದ್ಯಾರ್ಥಿ ಬಿದ್ದಾಗ ಅವನಿಗೆ ಅದು ಅನಿಸುತ್ತೆ, ಓ ನಾನು ಏಕಾಗ್ರತೆಯಲ್ಲಿಲ್ಲ, ನಾನು ನಿಲ್ಲಬೇಕು ಅಂಥೇಳಿ. ಹಾಗಾಗಿ ಅವನು ನಿಧಾನ ತನ್ನ ಏಕಾಗ್ರತೆಯನ್ನು ಬೆಳೆಸ್ಕೊಳ್ತಾನೆ. ಆನಂತರ ತರಗತಿಯಲ್ಲಿ ನಾವು ಓಂಕಾರ ಹೇಳಿಸುವಂಥದ್ದು, ಅಕಾರ ಉಕಾರ ಮಕಾರದ ವೈಬ್ರೇಷನನ್ನು ಕೊಡುವಂಥದ್ದು, ಧ್ಯಾನ ಮಾಡಿಸುವಂಥದ್ದು, ಇದೆಲ್ಲ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬರ್ತದೆ. ಇದನ್ನು ಗಮನಿಸಿ ಸರ್ಕಾರ ಕಳೆದ ವರ್ಷದಿಂದ ಯೋಗಾಸನವನ್ನು ಒಂದು ಕ್ರೀಡೆ ಅಂತೇಳಿ ಮಾಡಿಕೊಂಡು ನಮ್ಮ ಶಾಲಾ ಮಟ್ಟದಿಂದ ಹಿಡಿದು ರಾಷ್ಟ್ರೀಯ ಶಾಲಾ ಮಟ್ಟದಿಂದ ಎಲ್ಲ ಕಾಲೇಜ್ ಮಟ್ಟದವರೆಗೆ, ಜಿಲ್ಲೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಖೇಲೋ ಇಂಡಿಯಾದ ಮೂಲಕ ಯೋಗಾಸನವನ್ನು ಸ್ಪರ್ಧೆ, ಯೋಗಾಸನವನ್ನು, ಯೋಗ ಅಲ್ಲ ಸ್ಪರ್ಧೆಗಿಡಿದು ಯೋಗಾಸನ ಮಾತ್ರ, ಯೋಗಾಸನವನ್ನು ಸ್ಪರ್ಧೆ ಅಂತೇಳಿ ಮಾಡಿಕೊಂಡು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಯೋಗಾಸನವನ್ನು ಸ್ಪರ್ಧೆಯನ್ನಾಗಿ ಮಾಡಿ ಹಳ್ಳಿ ಹಳ್ಳಿಗಳಿಂದ ಯೋಗ ಪ್ರತಿಭೆಗಳು ಗುರುತಿಸಬೇಕು ಅಂತೇಳಿ ಆ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಪ್ರಚೋದನೆ ಕೊಡುವಂಥ ಆಸಕ್ತಿ ಅರಳಿಸುವ ಒಂದು ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಲಿಂಪಿಕ್ಸ್ನಲ್ಲಿ ಕೂಡ ಯೋಗಾಸನವನ್ನು ಸೇರಿಸುವಂಥ ಒಂದು ಯೋಜನೆ ಸರ್ಕಾರಕ್ಕೆ ಖಂಡಿತ ಇದೆ. ಅದೊಂದು ಸಂತೋಷದ ವಿಷಯ. ಈಗ ಸೂರ್ಯ ನಮಸ್ಕಾರವನ್ನು ಒಳಗೊಂಡ ಹಾಗೆ ಕೆಲವೊಂದು ಯೋಗಾಸನಗಳನ್ನು ಪರಿಚಯ ಮಾಡಿಕೊಡಿ. ಅಂದರೆ ಹಾಗೆ ಅದನ್ನು ಮಾಡುವಂಥ ವಿಧಾನ ಮತ್ತು ಅದರ ಒಂದು ಪ್ರಾಮುಖ್ಯತೆ ಏನು, ಯಾವ ಯಾವ ಅಂಗಗಳಿಗೆ ಅದು ಹೆಚ್ಚು ಉಪಯೋಗಕಾರಿ ಅಂತ. ಯೋಗಾಸನವನ್ನು ಮುಖ್ಯವಾಗಿ ಗುರುಗಳ ಮೂಲಕ ಕಲಿಬೇಕು. ಹೌದು, ಟಿ ವಿ ನೋಡುವಂಥದ್ದು ಅಥವಾ ಪುಸ್ತಕ ಓದಿ ಖಂಡಿತ ಯೂಟ್ಯೂಬ್ ನೋಡ್ಕೊಂಡು ಮಾಡೋದಲ್ಲ. ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ, ಉದಾಹರಣೆಗೆ ಒಂದು ಹೇಳಬೇಕಾದ್ರೆ ರಾಮದೇವ್ಜಿಯವ್ರದ್ದು ಬೆಳಿಗ್ಗೆ ಆಸ್ಥಾದ ಚಾನಲಲ್ಲಿ ಕ್ಲಾಸ್ ಆಗ್ತದೆ. ಈ ಹೆಚ್ಚಿನವರಿಗೆ ಗೊತ್ತಿಲ್ಲ, ಅವರಲ್ಲಿ ಮೈಕ್ ಇಟ್ಕೊಂಡಿರ್ತಾರೆ, ಕಪಾಲ್ ಭಾತಿ ಮಾಡ್ತಾರೆ. ಮಾಡುವಾಗ ಅಲ್ಲಿ ಸೌಂಡ್ ಬರ್ತದೆ, ಈ ಸೌಂಡ್ ಬರೋದು ಮೈಕಿನ ಕಾರಣದಿಂದ ಅಥವಾ ಅವರಿಗೆ ಕೆಪಾಸಿಟಿ ಇರ್ಬೋದು. ಈ ನಿತ್ಯ ಅಭ್ಯಾಸಗಳು ಏನು ಮಾಡ್ತಾರೆ ಅಂತೇಳಿದರೆ, ಆ ರೀತಿಯ ಸೌಂಡ್ ನನಗೆ ಬರೋದಿಲ್ಲ ಅಂಥೇಳಿ ಫೋರ್ಸ್ ಜಾಸ್ತಿ ಆಗಲಿ ಹೋಗ್ತಾರೆ, ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ. ಈ ಕಪಾಲ್ ಭಾತಿಯಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡಲಿಕ್ಕಿಲ್ಲ. ಈ ರೀತಿ ಒಂದು ಕೆಲವು ಸೂಕ್ಷ್ಮ ಅಂಶಗಳನ್ನು ನಾವು ಗಮನಿಸಿಕೊಂಡು ಮೊದಲಿಗೆ ಗುರುಮುಖೇನ ಕಲಿಬೇಕು. ಆಮೇಲೆ ಅಭ್ಯಾಸ ಆದ ಮೇಲೆ ನನಗೆ ಒಂದು ಸ್ವತಂತ್ರವಾಗಿ ನಾನು ಮಾಡಬಲ್ಲೆ, ಯಾವುದೇ ತಪ್ಪು ಇಲ್ಲದೆ ಮಾಡಬಲ್ಲೆ ಅಂತೇಳಿದರೆ ಆನಂತರ ಅವರು ಮನೆಯಲ್ಲಿ ಅಭ್ಯಾಸ ಮಾಡೋದು. ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ, ಮನೆಯಲ್ಲಿ ಸ್ವತಃ ಮಾಡಲಿಕ್ಕೆ ಹೋಗಿ ಯೂಟ್ಯೂಬಲ್ಲಿ ಹೇಳಿದಾಗ ನೋಡಿಕೊಂಡು ಮಾಡಿ ಆನಂತರ ಆರೋಗ್ಯವನ್ನು ಗಳಿಸೋದರ ಬದಲಿಗೆ ಕಳೆದುಕೊಳ್ತಾರೆ, ಸಮಸ್ಯೆಗೆ ಒಳಪಡ್ತಾರೆ. ಹಾಗಾಗಿ ಯಾವ ರೀತಿ ಯೋಗಾಸನವನ್ನು ಮಾಡಬೇಕು ಅಥವಾ ಯೋಗಾಭ್ಯಾಸವನ್ನು ಮಾಡಬೇಕಂದ್ರೆ, ಮೊದಲಿಗೆ ಸೂಕ್ಷ್ಮ ವ್ಯಾಯಾಮವನ್ನು ಮಾಡಬೇಕು. ಶರೀರದ ಸಂದುಗಳನ್ನು ಸಡಿಲ ಮಾಡಿಕೊಳ್ಬೇಕು. ನೇರವಾಗಿ ಕೆಲವರು ಯೋಗಾಸನ ಮಾಡ್ತಾರೆ, ಅದು ಸಹ ತಪ್ಪು. ನೀವು ಗಮನಿಸಬಹುದು, ಸ್ಪರ್ಧೆಗೆ ಈ 14 ವರ್ಷ ವಯೋಮಿತಿಯ ವಿಭಾಗದಲ್ಲಿ 200 ವಿದ್ಯಾರ್ಥಿಗಳಿರ್ತಾರೆ, ಅದೇ 60 ವರ್ಷ ಮೇಲ್ಪಟ್ಟ ವಿಭಾಗದಲ್ಲಿ 10 ಜನ ಇರ್ತಾರೆ. ಹಾಗಾದರೆ 200 ಮತ್ತೆಯಲ್ಲಿ 10 ಇಲ್ಲಿ ಯಾಕೆ ಬರೋದಿಲ್ಲ ಅಂತೇಳಿ ತಪ್ಪು ತಪ್ಪು ಅಭ್ಯಾಸ ಮಾಡಿ ಅದರಿಂದ ಸಮಸ್ಯೆಯನ್ನು ಮಾಡಿಕೊಂಡು ಆಮೇಲೆ ಯೋಗಾಸನವನ್ನು ಬಿಟ್ಟುಬಿಡ್ತಾರೆ. ಮೊದಲಿಗೆ ಸೂಕ್ಷ್ಮ ವ್ಯಾಯಾಮವನ್ನು ಅಭ್ಯಾಸ ಮಾಡಬೇಕು, ಕೆಲವೊಂದು ಉಸಿರಾಟದ ವ್ಯಾಯಾಮವನ್ನು ಮಾಡಿಕೊಳ್ಬೇಕು. ಆಗ ದೇಹ ನಮ್ಮ ಎಲ್ಲ ಭಾಗಗಳು ಸೆಟ್ ಆಗ್ತದೆ. ಆನಂತರ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಸೂರ್ಯ ನಮಸ್ಕಾರವು ವ್ಯಾಯಾಮ ಮತ್ತು ಆಸನಗಳ ನಡುವಿನ ಸೇತುವೆಯಾಗಿ ಬ್ರಿಡ್ಜಿನಾಗಿ ಕೆಲಸ ಮಾಡ್ತದೆ. ಇದು ಮತ್ತಷ್ಟು ಶರೀರದ ಸಡಿಲತೆಯನ್ನು ಮಾಡ್ತದೆ. ಆನಂತರ ನಾವು ಆಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಆಸನಗಳಲ್ಲಿ ನಿಂತು ಮಾಡುವ ಆಸನ, ಕುಳಿತು ಮಾಡುವ ಆಸನ, ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನ, ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನ, ಈ ರೀತಿ ದಿವಸಕ್ಕೆ ಒಂದು ನಾವು ಎರಡೆರಡು ಜೋಡಿಸ್ಕೊಂಡು ಮಾಡಬೇಕು. ಕೌಂಟರ್ ಆಸನ ಇದೆ, ಆ ಪ್ರಕಾರ ತಿಳ್ಕೊಂಡು ಮಾಡಬೇಕು. ಈಗ ಸರ್ವಾಂಗಾಸನ ಮಾಡಿದರೆ ಅದಕ್ಕೆ ಕೌಂಟರ್ ಮತ್ಸ್ಯಾಸನ, ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಪುಸ್ತಕ ನೋಡ್ತಾರೆ, ಅಲ್ಲಿ ಪುಸ್ತಕದಲ್ಲಿ ಉದ್ದ ಕೊಟ್ಟಿರ್ತಾರೆ, ಅವ್ರು ಹಾಗೆ ಮಾಡ್ತಾ ಹೋಗ್ತಾರೆ, ಅದರ ಪ್ರಯೋಜನ ಇಲ್ಲ. ಇದೆ ಏನೂ ಮಾಡೋದಕ್ಕಿಂತ ಅದು ಮಾಡಿದ್ರೆ ಒಳ್ಳೆಯದು, ಆದರೆ ತುಂಬ ಲಾಭ ಸಿಗಬೇಕಾದ್ರೆ ನೀವು ಕೌಂಟರ್ ಆಸನವನ್ನು ಮಾಡಬೇಕು. ಅದಕ್ಕೆ ಗುರುಗಳ ಮೂಲಕ ಕಲಿಯಬೇಕು ಅಂತ ಹೇಳೋದು. ಅದರ ನಂತರ ವಿಶ್ರಾಂತಿ ಪಡಿಬೇಕು, ಶರೀರಕ್ಕೆ ಬೇಕು ವಿಶ್ರಾಂತಿ. ಶವಾಸನ ಅಂತಿದೆ, ಬಹುಶಃ ಹೆಚ್ಚಿನವರು ಇಷ್ಟಪಡೋದು ಅದೇ ಆಸನವನ್ನು, ಶವಾಸನ. ಆದರೆ ಅದು ತುಂಬ ಕಷ್ಟ ಇದೆ, ಮಲಗುದೇವ ಶವಾಸನ ಅಲ್ಲ. ಅದರ ನಂತರ ಎದ್ದುಕೊಂಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಆನಂತರ ಒಂದೆರಡು 3 ನಿಮಿಷ ಧ್ಯಾನದಲ್ಲಿ ಕುಳಿತುಕೊಳ್ಬೇಕು. ಧ್ಯಾನ ಆಗ್ತದಿಲ್ವಾ ಮತ್ತೇನು ಪ್ರಶ್ನೆ, ಆದರೆ ಕುಳಿತುಕೊಳ್ಬೇಕು. ಹೌದು, ಕುಳಿತುಕೊಂಡು ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದಲ್ಲ ಒಂದು ದಿವಸ ನಾವು ಧ್ಯಾನಕ್ಕೆ ತಲ್ಲೀನರಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಅಭ್ಯಾಸವನ್ನು ಮಾಡಿದಾಗ ಖಂಡಿತ ನಮ್ಮ ಮಾನಸಿಕ ಶಾರೀರಿಕ ಆಧ್ಯಾತ್ಮಿಕ ಬೆಳವಣಿಗೆ ಆಗಲಿಕ್ಕೆ ಸುಧಾರಣೆ ಆಗಲಿಕ್ಕೆ ಕೂಡ ಖಂಡಿತ ಸಾಧ್ಯ ಇದೆ. ಅದು ಮಾಡಿದವರಿಗೆ ಗೊತ್ತಾಗ್ತದೆ, ಹೇಳಿದರೆ ಏನೋ ಗೊತ್ತಾಗೋದಿಲ್ಲ, ಮಾಡಿ ನೋಡಬೇಕು ಅವರು. ಹಾಗಾಗಿ ಈಗ ವಿಶ್ವ ಯೋಗ ದಿನಾಚರಣೆ ಬಂದಿದೆ, ಆ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನಶೀಲರಾಗಿ ಮಾಡಿದಾಗ ಖಂಡಿತ ಅದರ ಸುಧಾರಣೆ ಅವರಿಗೆ ಗೊತ್ತಾಗ್ತದೆ ಮತ್ತು ಅವರೇ ಅವರ ಅನುಭವವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇನ್ನೊಂದು ವಿಚಾರವನ್ನು ಇಲ್ಲಿ ಸೇರಿಸಬೇಕು, ಈ ಬೊಜ್ಜನ್ನು ಕರಗಿಸುವಂತಹದ್ದು ಎನ್ನುವಂಥದ್ದು ಬಹುಶಃ ಬೇರೆ ಎಕ್ಸಸೈಸ್ಗೆ ಹೋಲಿಸಿ ನೋಡಿದಾಗ ಯೋಗ ಹೆಚ್ಚಿನ ಮಟ್ಟಿಗೆ ಪೂರಕವಾಗ್ತದೆ. ಬೊಜ್ಜು ಎಂಬುದು ಕೆಲವರಿಗೆ ಬಂದ ಪ್ರಾರಂಭದಲ್ಲಿ ಗೊತ್ತಾಗೋದಿಲ್ಲ, ಬಂದು ಮತ್ತೆ ಹೊಟ್ಟೆ ನಮಗೆ ತುಂಬ ಭಾರ, ಬೊಜ್ಜು ಫಸ್ಟ್ ಬರೋದು ಹೊಟ್ಟೆಗೆ, ಆಮೇಲೆ ತೊಡೆಗೆ ಕುತ್ತಿಗೆಗೆ ಬೆನ್ನಿಗೆಲ್ಲ ಬರ್ತದೆ. ಹೊಟ್ಟೆಗೆ ಬಂದಾಗ ಕೆಲವರಿಗೆ ಗೊತ್ತೇ ಆಗೋದಿಲ್ಲ, ಆನಂತರ ನಿಧಾನವಾಗಿ ಬೆನ್ನು ನೋವು ಸ್ಟಾರ್ಟ್ ಆಗ್ತದೆ, ಮಂಡಿ ನೋವು ಸ್ಟಾರ್ಟ್ ಆಗ್ತದೆ. ಫಸ್ಟ್ ಖುಷಿ ಪಡ್ತಾರೋ ನನಗೆ ಚೆನ್ನಾಗಿ ಹೊಟ್ಟೆ ಬಂದಿದೆ ಅಂತ, ಆದರೆ ಅದು ಬೊಜ್ಜು ಫಸ್ಟ್ ಬರೋದಲ್ಲಿ. ಅದಕ್ಕೋಸ್ಕರ ಬೊಜ್ಜು ಯಾಕೆ ಬರುತ್ತೆ ಅಂದರೆ, ಅದೇ ಈಗ ಟಿ ವಿ ನೋಡ್ತಾ ಊಟ ಮಾಡುವಂಥದ್ದು ಅಥವಾ ಏಕಾಗ್ರತೆ ಇಲ್ಲದೆ ಊಟ ಮಾಡೋದು, ಕರಿದ ತಿಂಡಿಗಳನ್ನು ಜಾಸ್ತಿ ತಿನ್ನುವಂಥದ್ದು, ಅದೇ ರೀತಿ ಎಲ್ಲ ಮನಸ್ಸಿನಿಂದ ಈಗಾಗಲೇ ಹೇಳಿದಾಗ ಮನಸ್ಸಿನಿಂದ ಬೊಜ್ಜು ಬರುವಂಥದ್ದು. ಈ ಬೊಜ್ಜು ಬಂದ ಮೇಲೆ BMI ಟೆಸ್ಟ್, ಬಾಡಿ ಮಾಸ್ ಇಂಡೆಕ್ಸ್ ಟೆಸ್ಟ್ ಮಾಡ್ತೇವೆ. ಅದರಲ್ಲಿ ನಾರ್ಮಲ್ 24.5 ಇದ್ದರೆ ನಾರ್ಮಲ್, ಅದಕ್ಕಿಂತ ಜಾಸ್ತಿ ಇದ್ದರೆ ಒಬೆಸಿಟಿ, ಓವರ್ ವೈಟ್, ಒಬೆಸಿಟಿ 1, ಒಬೆಸಿಟಿ 2, ಒಬೆಸಿಟಿ 3 ಅಂತಿದೆ. ಕೆಲವರು 3-4 ಲೆವೆಲ್ಗೆಲ್ಲ ಹೋಗಿರ್ತಾರೆ. ಇದರಿಂದ ಕೂಡ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ, ಶರೀರದ ಮೇಲೆ ಪರಿಣಾಮ ಬೀಳ್ತದೆ. ಒಂದು ವೇಳೆ ಬಂದಾಯಿತು, ನನಗೆ ಗೊತ್ತಾಗಿದೆ ನನಗೆ ವೈಟ್ ಜಾಸ್ತಿ ಇದೆ ಅಂತೇಳಿ ತೂಕ ನೋಡ್ತೇವೆ. ತೂಕ ನೋಡಿದಾಗ ನಮ್ಮ ಶರೀರಕ್ಕೆ ಅನುಕೂಲವಾದಂಥ ಎಷ್ಟು ತೂಕ ಇರಬೇಕಂತ ಗೊತ್ತಿರುತ್ತೆ. ನಮ್ಮ ಎತ್ತರವನ್ನು 100 ಸೆಂಟಿಮೀಟರ್ ಅಳತೆ ಮಾಡಿದಾಗ, ಈಗ ನಂದು 172 ಸೆಂಟಿಮೀಟರ್, ಅದರಲ್ಲಿ 100 ಕಳಿಬೇಕು, 72 75 ಕಿಲೋ ಇರಬೇಕು, ಆ ಲೆವೆಲಲ್ಲಿ ಇರಬೇಕು. ನಂದು ಈಗ 75 ಕಿಲೋ ಇದೆ, 3 ಕಿಲೋ ಜಾಸ್ತಿ ಇದೆ, ಅದು ಸಹ ಜಾಸ್ತಿಯೇ. ಆ ರೀತಿ ನಮ್ಮ ತೂಕವನ್ನು ನೋಡಿಕೊಂಡು ಅದಕ್ಕಿಂತ ಜಾಸ್ತಿ ಇದ್ದಾಗ ಆಮೇಲೆ ಪ್ರಾರಂಭ ಮಾಡೋದಲ್ಲ, ನಿತ್ಯ ಯೋಗಾಸನ ಮಾಡಬೇಕು. ಒಂದು ವೇಳೆ ಅವರಿಗೆ ಗೊತ್ತಾಯಿತು ಅಂತೇಳುವಾಗ ಅದಕ್ಕೆ ಬೊಜ್ಜು ಕರಗಿಸ್ಲಿಕ್ಕೆ ಅಂತೇಳಿಯೇ ಯೋಗ ಫಾರ್ ಫ್ಯಾಟ್ ರೆಡ್ಯೂಸ್ ಅಂತೇಳಿದೆ, ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಅಂತ ಇರ್ತದೆ, ಅದರ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಕೂಡಲೇ ಅಲ್ಲಿ ಪ್ರಾರಂಭ ಮಾಡಿದಾಗ ಅನುಕೂಲ ಆಗ್ತದೆ, ಇಲ್ಲದೆ ಒಂದೊಂದೇ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಸರಿ, ವಜ್ರಾಸನ, ಶಶಾಂಕಾಸನ, ಮಂಡೂಕಾಸನ, ಉತ್ಥಾನ ಪಾದಾಸನ ಅಂತ ಒಂದಿದೆ, ಅದು ಬಹಳ ಬೊಜ್ಜಿಗೋಸ್ಕರವೇ ಇರುವಂತಹ ಆಸನ, ಮಾಡ್ಲಿಕ್ಕೆ ಕಷ್ಟ ಇದೆ. ಆದರೆ 90 ಡಿಗ್ರಿ ಬೆನ್ನ ಮೇಲೆ ಮಲ್ಕೊಂಡು ಕಾಲನ್ನು 90 ಡಿಗ್ರಿ ಇಟ್ಕೊಂಡು ಅದರಲ್ಲಿ ಒಂದು 20 ನಿಮಿಷ ವಾಲ್ ಸಪೋರ್ಟ್ ತಗೊಂಡು ಸಹ ಮಾಡ್ಬೋದು, ಅದರಿಂದ ಹಾರ್ಟ್ ಬ್ಲಾಕ್ ಇದ್ರೂ ಕೂಡ ಹೋಗ್ತದೆ ಮತ್ತು ಬೊಜ್ಜು ಕರಗ್ತದೆ, ವೆರಿಕೋಸ್ ವೇನ್ ಕರಗ್ತದೆ, ಮತ್ತು ಕೆಲವರಿಗೆ ಪ್ರಯಾಣದ ಸಂದರ್ಭದಲ್ಲಿ ಕಾಲು ದಪ್ಪಾಗ್ತದೆ, ಅದು ಕೂಡ ಕಡಿಮೆ ಆಗಲಿಕ್ಕೆ ಉತ್ಥಾನ ಪಾದಾಸನ ಬಹಳ ಉಪಯುಕ್ತ. ಅದನ್ನು ನಿಜವಾಗಿ ಮಾಡಿದರೆ ಎಲ್ಲ ಯಾರು ಬೊಜ್ಜು ಇದೆ ಅಥವಾ ಬಿ ಪಿ ಇದೆ, ವೆರಿಕೋಸ್ ವೇನ್ ಇದೆ, ಅವರು ನಿವಾರಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಅವರು ಇದನ್ನು ಸರಿಯಾಗಿ ನೆನ್ಪಿಟ್ಕೊಂಡು ಉತ್ಥಾನ ಪಾದಾಸನ ಅಂತೇಳಿ ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ಅಥವಾ ಗೂಗಲ್ನಲ್ಲಿ ನೋಡಿದಾಗ ಚಿತ್ರ ಗೊತ್ತಾಗ್ತದೆ. ಅದನ್ನು ನೋಡಿಕೊಂಡು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಗೋಡೆ ಸಪೋರ್ಟ್ ತಗೊಂಡು ನೇರವಾಗಿ ಅಭ್ಯಾಸ ಮಾಡಬಾರ್ದು, ವಾಲ್ ಸಪೋರ್ಟ್ ತಗೊಂಡು 20 ಮಿನಿಟ್ಸ್ ಇರಬೇಕು. ಖಂಡಿತ ಅವರು 3 ತಿಂಗಳೊಳಗೆ ಅವರ ಬೊಜ್ಜು ಕಡಿಮೆ ಆಗಿ ನಾರ್ಮಲ್ ಆಗ್ತಾರೆ. ಮಹಿಳೆಯರಿಗೆ ವಿಶೇಷವಾದಂತಹ ಆಸನಗಳು ಏನಾದರೂ ಇದೆಯಾ? ಮಹಿಳೆಯರಿಗೆ ಅಂತೇಳಿ ಯೋಗಾಸನ ಇದೆ, ಮುಖ್ಯವಾಗಿ ಪಶ್ಚಿಮೋತ್ಥಾನಾಸನ, ಉಪವಿಷ್ಟ ಕೋನಾಸನ ಮತ್ತು ಬದ್ಧ ಕೋನಾಸನ. ಇದು ಮಹಿಳೆಯರಿಗೋಸ್ಕರವೇ ಇರುವಂಥದ್ದು, ಯಾಕಂದರೆ ಪುರುಷರಿಗೂ ಮತ್ತು ಮಹಿಳೆಯರಿಗೆ ಹೋಲಿಸಿದಾಗ ಮಹಿಳೆಯರಿಗೆ ವಿಶೇಷವಾಗಿ ಪೀರಿಯಡ್ಸ್ ಅಂತ ಹೇಳ್ತೀವಿ, ಮಾನಸಿಕ ಮಾಸಿಕ ಧರ್ಮ ಅಂತೇಳಿ, ಆ ಸಂದರ್ಭದಲ್ಲಿ 3 ದಿವಸ 4 ದಿವಸ ತುಂಬ ಸಫರ್ ಆಗಿರ್ತಾರೆ, ಹೇಳಿಕೊಳ್ಳಿಕ್ಕೆ ಅವರಿಗೆ ಹೊಟ್ಟೆ ನೋವು, ಕಾಲು ನೋವು ಹೆಚ್ಚು ಬ್ಲೀಡಿಂಗ್ ಹೋಗೋದು, ಬೇರೆ ಬೇರೆ ಸಮಸ್ಯೆಗಳಿವೆ. ಅದಕ್ಕೋಸ್ಕರ ಮಹಿಳೆಯರು ಮನೆಯಲ್ಲಿ ಮೊದಲೇ ಇತ್ತು ಶಾಲೆ, ಮನೆಯಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದ ಅಂತೇಳಿ, ಈಗ ಹೆಣ್ಣೊಂದು ಕಲಿತರೆ ಯೋಗವನ್ನು ಗಳಿಸಿದಂತೆ ಅಂತೇಳಿ, ಹಾಗಾಗಿ ಮನೆಯಲ್ಲಿ ಮಹಿಳೆಯರು ಕಡ್ಡಾಯವಾಗಿ ಯೋಗಾಸನ ಮಾಡೋದ್ರ ಮೂಲಕ ಈ ಪಶ್ಚಿಮೋತ್ತಾಸನ, ಉಪವಿಷ್ಟ ಕೋನಾಸನ, ಬದ್ಧ ಕೋನಾಸನ 3 ಆಸನವನ್ನು ಮಾಡಿದಾಗ ಅವರ ಈ ಪೀರಿಯಡ್ಸ್ ಟೈಮ್ನಲ್ಲಿರುವಂಥ ಸಮಸ್ಯೆಗಳೇನಿವೆ ಅದು ಖಂಡಿತ ಕಡಿಮೆ ಆಗ್ತದೆ. ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ ಥೆರಪಿ ಸಿಸ್ಟಮ್ನಲ್ಲಿ. ಅದರಿಂದ ಎಲ್ಲ ಮಹಿಳೆಯರು ಆ 3 ಆಸನವನ್ನು ಕಲಿತ್ಕೊಳ್ಳಿ, ಮಾಡಲಿ ಮತ್ತು ತಮ್ಮ ಆರೋಗ್ಯವನ್ನು ತಾವು ಸುಧಾರಿಸ್ಕೊಳ್ಳಿಕ್ಕೆ ಅದು ಅನುಕೂಲ ಮಾಡಿಕೊಡ್ತದೆ ಖಂಡಿತ. ಈ 3 ಆಸನಗಳು ಮತ್ತು ಬೇರೆ ಬೇರೆ ಇದೆ, ಪ್ರೆಗ್ನೆಂಟ್ ಇದ್ದವರಿಗೆ ಯೋಗಾಸನ, ಸ್ಟ್ರೆಂಥನಿಂಗ್, ಥೈ ಫ್ಯಾಟ್, ಬೇರೆ ಬೇರೆ ಹೌದು ಎಲ್ಲ ಯೋಗಾಸನಗಳಿವೆ. ಆದರೆ ಮಾಡೋದು ಯಾರು ಅಂತೇಳಿ ಮಾತ್ರ ಪ್ರಶ್ನೆ, ಹಾಗೆ ಖಂಡಿತ ಮಾಡಿದಾಗ ಅದು ಅವರಿಗೆ ಅನುಕೂಲ ಆಗ್ತದೆ. ಈಗ ವಿದ್ಯಾರ್ಥಿಗಳಲ್ಲಿ ಸಾಮೂಹಿಕವಾಗಿ ಇಂಥ ಒಂದು ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಏನಾದರೂ ಕೆಲಸಗಳು ನಡೀತಾ ಇದೆಯಾ? ಹೌದು, ಪ್ರತಿ ಶಾಲೆಯಲ್ಲಿ ಸಾಮೂಹಿಕ ವ್ಯಾಯಾಮ ಅಂತ ಇರ್ತದೆ. ಅದೇ ರೀತಿ ಈಗ ಸರ್ಕಾರವೇ ಒಂದು ಆದೇಶ ಮಾಡಿದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಯೋಗಾಸನವನ್ನು ಕಲಿಸಬೇಕು, ಪ್ರಾಣಾಯಾಮವನ್ನು ಕಲಿಸಬೇಕು ಮತ್ತು ಕೆಲವೊಂದು ಮುದ್ರೆಗಳಲ್ಲಿ ಧ್ಯಾನವನ್ನು ಮಾಡಿಸಬೇಕು ಅಂತೇಳಿ. ಈ ಅಸೆಂಬ್ಲಿ ಟೈಮ್ನಲ್ಲಿ ಬೆಳಿಗ್ಗೆ ಪ್ರಾರ್ಥನಾ ಸಮಯ ಅಂತ ಇರ್ತದೆ, ನಾವು ನಮ್ಮ ಶಾಲೆಯಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಗೆ ಫಸ್ಟ್ ಚಿನ್ಮುದ್ರೆ ಹಾಕ್ಕೊಂಡು, ವೆರಿ ಪವರ್ಫುಲ್ ಮುದ್ರಾ ಚಿನ್ಮುದ್ರಾ ಅಂತೇಳಿ, ಆ ಮುದ್ರೆಯನ್ನು ಹಾಕ್ಕೊಂಡು ಅವರು ಕಣ್ಮುಚ್ಚಿಕೊಂಡು ತಮ್ಮನ್ನು ತಾವು ಅರಿಯುವಂಥದ್ದು, ಸ್ವ ಅಧ್ಯಾಯ ಅಂತ ಹೇಳ್ತಾರೆ, ತಮ್ಮನ್ನು ತಾವು ಅರಿಯುವಂಥ ಒಂದು ಕ್ರಿಯೆಯನ್ನು ಮಾಡಿಕೊಂಡು ಕೆಲವೊಂದು ಸರಳವಾದ ಆಸನಗಳನ್ನು ಮಾಡ್ತಾರೆ. ನಮ್ಮ ವಿದ್ಯಾರ್ಥಿಗಳು 7 ಮಂದಿ ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಗೆ ಭಾಗವಹಿಸಿ ಅಲ್ಲಿಯೂ ಕೂಡ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ನಾವು ಯಾವ ಶಾಲೆಗೆ ಹೋಗ್ತೇನೆ ಅಲ್ಲೆಲ್ಲ ಮಕ್ಕಳು ಸಾಧನೆ ಮಾಡ್ತಾ ಇದ್ದಾರೆ. ಶಿಕ್ಷಕರಿಗೆ ಫಸ್ಟ್ ಮನಸ್ಸಿರಬೇಕು ಮತ್ತು ಮಕ್ಕಳಿಗೆ ಖಂಡಿತ ಆಸಕ್ತಿ ಇದೆ, ಶಿಕ್ಷಕರಿಗೆ ಮನಸ್ಸಿದ್ದರೆ ಮಕ್ಕಳು ಬೇಕಾದಷ್ಟಿದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಹಳ್ಳಿ ಹಳ್ಳಿಗಳಿಂದ ಮೂಲೆ ಮೂಲೆಗಳಿಂದ ಯೋಗಪಟುಗಳನ್ನು ಆಯ್ಕೆ ಮಾಡಬೇಕಂತೇಳಿ ಈ ಒಂದು ಕೇಂದ್ರ ಸರ್ಕಾರ ಕ್ರೀಡೆಯಲ್ಲಿ ಯೋಗಾಸನವನ್ನು ಸೇರಿಸಿದೆ. ಪ್ರತಿ ವರ್ಷವೂ ಕೂಡ ಈ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಥೀಮ್ ಅಥವಾ ಒಂದು ಘೋಷವಾಕ್ಯವನ್ನು ಹೇಳ್ತದೆ. ಈ ವರ್ಷದ ವಿಶೇಷತೆ ಏನು? ಈ ವರ್ಷದ ಘೋಷವಾಕ್ಯ ಏನಂತೇಳಿ ಯೋಗ ಫಾರ್ ವೆಲ್ ಬೀಯಿಂಗ್. ಹಾಂ, ಯೋಗ ಫಾರ್ ವೆಲ್ ಬೀಯಿಂಗ್. ಅದೇ ಕೊರೋನಾ ಟೈಮ್ನಲ್ಲಿ ಇದು ಮನೆಯಲ್ಲೇ ಇರಿ ಯೋಗವನ್ನು ಅಭ್ಯಾಸ ಮಾಡಿ ಅಂತಿತ್ತು, ಅದೇ ಯೋಗ ಫಾರ್ ವೆಲ್ ಬೀಯಿಂಗ್ ಅಂತೇಳಿ ಈ ಸಲದ ಒಂದು ಘೋಷವಾಕ್ಯ ಮಾಡಿದ್ದಾರೆ. ಅಂದರೆ ಯೋಗದಿಂದ ಆರೋಗ್ಯವನ್ನು ಗಳಿಸಬೇಕು ಅಂತೇಳಿ, ಆರೋಗ್ಯಕ್ಕಾಗಿ ಯೋಗ ನಿಮ್ಮ ಇವತ್ತಿನ ವಿಷಯವೇ ಅದಾಗಿದೆ, ಯೋಗ ನಿರೋಗ ಅಂತೇಳಿ. ಹಾಗಾಗಿ ಖಂಡಿತ ಯೋಗ ಮಾಡೋದ್ರಿಂದ ಅದು ನಾವು ಯೋಗ ಮತ್ತು ಯೋಗಾಸನಕ್ಕೆ ವ್ಯತ್ಯಾಸ ಗೊತ್ತಿರಬೇಕು. ಜೂನ್ 21 ಮಾಡೋದು ನಾವು ಯೋಗಾಸನ, ಯೋಗ ಮಾಡೋದಿಲ್ಲ. ಆದರೆ ಯೋಗಾಸನ ಮಾಡಿ ಅಥವಾ ಯೋಗ ಮಾಡಿ ಅಷ್ಟಾಂಗ ಯೋಗವನ್ನು ಫಾಲೋ ಮಾಡಿ. ಈ ವರ್ಷದ ಘೋಷವಾಕ್ಯ ಯೋಗ ಫಾರ್ ವೆಲ್ ಬೀಯಿಂಗ್ ಅಂತೇಳಿ, ಆರೋಗ್ಯಕ್ಕಾಗಿ ಯೋಗ ಅಂತೇಳಿ. ಅದರ ಉದ್ದೇಶವೇ ಅದು, ಯೋಗದ ಉದ್ದೇಶವೇ ಆರೋಗ್ಯ. ಹೌದು, ಯಾವ್ದು ಆರೋಗ್ಯ ಅಂದ್ರೆ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ. ಬಹುಶಃ ಇಲ್ಲಿ ಇನ್ನೊಂದು ಮಾತನ್ನ ಸೇರಿಸಬೇಕು, ಇದು ವ್ಯಕ್ತಿಗತವಾಗಿ ಅಥವಾ ವೈಯಕ್ತಿಕ ಆರೋಗ್ಯದ ಜೊತೆ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು. ಖಂಡಿತ, ಒಬ್ಬ ವ್ಯಕ್ತಿ ತನ್ನನ್ನು ತಾನು ಆರೋಗ್ಯವಂತನಾಗಿ ಮಾಡಿದಾಗ, ಪ್ರತಿಯೊಬ್ಬರು ಅದೇ ಒಂದು ಕಲ್ಪನೆಯಲ್ಲಿ ಅಥವಾ ಭಾವನೆಯಲ್ಲಿದ್ದಾಗ ಇಡೀ ಸಮಾಜ ಆರೋಗ್ಯವಾಗಿರಲಿಕ್ಕೆ ಆಗ್ತದೆ. ಈಗಾಗಲೇ ಯಮ ಮತ್ತು ನಿಯಮ ಅಂತ ಹೇಳಿದ್ದೇನೆ, ಯಾವಾಗ ಅದನ್ನು ಪಾಲಿಸಿ ಅವ ಯೋಗಾಸನ ಮಾಡ್ತಾನೋ, ಯೋಗವನ್ನು ಮಾಡ್ತಾನೋ, ಆಗ ಅವ ಎಲ್ಲರನ್ನು ಸಮಾನವಾಗಿ ಕಾಣ್ತಾನೆ. ಆಗ ದ್ವೇಷ, ತಾರತಮ್ಯ, ಮತ್ಸರ ಇದ್ಯಾವುದು ಇರುವುದಿಲ್ಲ. ಹಾಗಾಗಿ ಸಮಾಜದಲ್ಲಿ ಒಂದು ಬಾಂಧವ್ಯ ಬೆಳೀತದೆ. ಸಮಾಜದ ಸಾಮಾಜಿಕ ಆರೋಗ್ಯ ಮತ್ತು ವೈಯಕ್ತಿಕ ಆರೋಗ್ಯ ಇದು ಮುಖ್ಯ ಧ್ಯೇಯವಾಗಿರಬೇಕು ನಮ್ಮ ಇದರಲ್ಲಿ, ಅಭ್ಯಾಸದಲ್ಲಿ. ಹಾಗಾಗಿ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಯೋಗ ಫಾರ್ ಸೋಷಿಯಲ್ ಅಂತೇಳಿ ನಮ್ಮ ನಾವು ತರಗತಿಯಲ್ಲಿ ಮಾಡುವಾಗಲೂ ಅದನ್ನು ಹೇಳ್ತೇವೆ, ಸ್ವಸ್ಥ ಶರೀರ, ಸ್ವಸ್ಥ ಮನಸ್ಸು, ಸ್ವಸ್ಥ ಸಮಾಜ, ಇದಕ್ಕೋಸ್ಕರ ಯೋಗವನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತೇವೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಯೋಗ ಪ್ರಭಾವ ಬೀಳ್ತದೆ. ಇನ್ನಷ್ಟು ಯೋಗಕ್ಕೆ ಬೇಡಿಕೆಗಳು ಹೆಚ್ಚು ಬರ್ತಾ ಇದೆ. ವಿದೇಶಗಳಲ್ಲಿ ಈಗಾಗಲೇ ಹೆಚ್ಚು ಬೇಡಿಕೆಗಳು ಬಂದಿದೆ, ಇನ್ನು ಭಾರತೀಯ ಇದರಲ್ಲಿ ಬರಬೇಕಷ್ಟೇ. ಭಾರತೀಯ ವಿದ್ಯೆ ಆದರೂ ಕೂಡ ಭಾರತದಲ್ಲಿ ಅದರ ಪ್ರಭಾವ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಭಾವ ಬಿದ್ದು ಇದರ ಪರಿಣಾಮ ಇಡೀ ಸಮಾಜದಲ್ಲಿ ಬೀರಲಿ ಅಂಥೇಳಿ ಒಂದು ನಾವು ಸಹ ಒಂದು ಬಯಕನ್ನು ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಪ್ರಯತ್ನವನ್ನು ನಡೆಸ್ತಾ ಇದ್ದೇವೆ. ಬಹಳ ಸಂತೋಷ ನರೇಂದ್ರ ಕಾಮತ್ ಅವರೇ. ನಿರೋಗಕ್ಕಾಗಿ ಯೋಗ ಅಥವಾ ಯೋಗ ಮತ್ತು ನಿರೋಗ, ಈ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಯೋಗ ನಿರೋಗ ಈ ಕುರಿತು ಕಾರ್ಕಳದ ಕೆ ನರೇಂದ್ರ ಕಾಮತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರೀಫ್ ಬೆಳೆಗೆ ಕೊನೆಯ ದಿನಾಂಕ 30 June 2022 ಹಾಗೂ ಮಾವಿನ ಬೆಳೆಗಾಗಿ 31 July 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ CSC ಸೆಂಟರ್ ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1-800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ IRDA ರಿಜಿಸ್ಟ್ರೇಷನ್ ನಂಬರ್ 144. ಈಗ ಆರೋಗ್ಯ ಮಾಹಿತಿ ಕೇಳುಗರೆ. ಬಾಳೆಹಣ್ಣು ನಿಮಗೆಲ್ಲ ಪರಿಚಯ ಇರುವಂತಹ ಹಣ್ಣು. ಇದು ಅತ್ಯಂತ ರುಚಿಕರವಾದಂತಹ, ಸ್ವಾದಿಷ್ಟವಾದ, ಆರೋಗ್ಯಕರವಾದಂತಹ ಹಾಗೂ ಅತ್ಯಂತ ಕಡಿಮೆ ಬೆಲೆಗೆ ಸಿಗುವಂತಹ ಹಣ್ಣು. ಹೆಚ್ಚಿನ ಪೊಟ್ಯಾಸಿಯಂ ಅಂಶ, ನಾರು ಮತ್ತು ನೈಸರ್ಗಿಕ ಸಕ್ಕರೆಯನ್ನು ಹೊಂದಿರುವಂತಹ ಬಾಳೆಹಣ್ಣು ಆಪಲ್ನಷ್ಟೇ ಶಕ್ತಿಶಾಲಿಯಾದಂತಹ ಆಹಾರ. ಒಂದು ಮಾತಿದೆ, ದಿನಕ್ಕೆ ಒಂದು ಆಪಲ್ನ ತಿನ್ನು, ಡಾಕ್ಟರ್ನ ದೂರ ಇಟ್ಕೊಳ್ಳಿ ಅಂತ. ಇದೇ ಮಾತನ್ನ ಬಹುಶಃ ಬಾಳೆಹಣ್ಣಿಗೂ ಕೂಡ ಸಂಬಂಧಿಸಿ ಹೇಳಬಹುದು. ಯಾಕಂತಂದರೆ ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶ ಇರ್ತದೆ. ನೈಸರ್ಗಿಕ ಸಕ್ಕರೆ ಅಂಶದೊಂದಿಗೆ ಹಿತಮಿತವಾದಂತಹ ಪ್ರಮಾಣದಲ್ಲಿ ಹೊಂದಾಣಿಕೆಯಾಗಿರುವ ಕಾರಣದಿಂದ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಆರೋಗ್ಯಕರವಾದ ಮಿತಿಯಲ್ಲಿರುವ ಹಾಗೆ ಮಾಡುವ ಶಕ್ತಿ ಬಾಳೆಹಣ್ಣಿಗಿದೆ. ಬಾಳೆಹಣ್ಣನ್ನು ಊಟದ ಜೊತೆಗೆ ಅಥವಾ ಊಟದ ಬಳಿಕ ತಿನ್ನಬಾರದು ಎನ್ನುವಂತಹದ್ದು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ. ಯಾಕಂತಂದರೆ ಹೀಗೆ ತಿಂದರೆ ಮ್ಯೂಕಸ್ಸಿನ ಅಂಶ ಜಾಸ್ತಿಯಾಗಿ ಜೀರ್ಣಕ್ಕೆ ತೊಂದರೆ ಆಗಬಹುದು ಎನ್ನುವಂತಹ ವಿಚಾರ. ದೈಹಿಕ ಕಸರತ್ತು ಅಥವಾ ವ್ಯಾಯಾಮ ಮಾಡುವ ಮೊದಲು ಬಾಳೆಹಣ್ಣನ್ನು ತಿನ್ನುವಂತಹದ್ದು ಒಳ್ಳೆಯದು. ರಾತ್ರಿ ಮಲಗುವಾಗ ತಿನ್ನಬಾರದು ಎನ್ನುವಂತಹದ್ದು ಆಹಾರ ತಜ್ಞರು ಹೇಳುವಂತಹ ಮಾತು. ಬಾಳೆಹಣ್ಣಿನಿಂದ ಅನೇಕ ಉಪಯೋಗಗಳಿವೆ. ಆ್ಯಪಲ್ಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಮತ್ತು ಪೋಷಕಾಂಶವನ್ನು ಬಾಳೆಹಣ್ಣು ಹೊಂದಿದೆ. ಆ್ಯಪಲ್ಗಿಂತ 2 ಹೆಚ್ಚು ಶರ್ಕರ ಪಿಷ್ಟಗಳು, 5 ಹೆಚ್ಚು ವಿಟಮಿನ್ ಎ ಮತ್ತು ಕಬ್ಬಿಣದ ಅಂಶ, 3 ಹೆಚ್ಚು ಫಾಸ್ಫರಸ್ ಅಂಶ ಇವೆಲ್ಲೂ ಬಾಳೆಹಣ್ಣಿನಲ್ಲಿ ಇರ್ತದೆ. ಅದೇ ರೀತಿಯಾಗಿ ಹೇರಳವಾಗಿ ಪೊಟ್ಯಾಸಿಯಂ, ನಾರಿನ ಅಂಶ ಮತ್ತು ನೈಸರ್ಗಿಕ ಸಕ್ಕರೆ ಇರ್ತದೆ. ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ವಿಟಮಿನ್ ಸಿ, ಖನಿಜಾಂಶಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಬಾಳೆಹಣ್ಣಿನಲ್ಲಿರುವ ನಾರಿನ ಅಂಶ ಸಕ್ಕರೆ ಅಂಶದೊಂದಿಗೆ ಸಮತೋಲನವಾಗಿರುವ ಕಾರಣದಿಂದ ಮಧುಮೇಹಿಗಳು ಬಾಳೆಹಣ್ಣ ಹಿತಮಿತವಾಗಿ ಸೇವಿಸಬಹುದು. ಈ ಕಾರಣದಿಂದಲೇ ಬಾಳೆಹಣ್ಣಿಗೆ ಸೂಪರ್ ಫುಡ್ ಎನ್ನುವಂತಹ ಒಂದು ಹಣೆಪಟ್ಟಿ ಕೂಡ ಇದೆ. ಶಕ್ತಿವರ್ಧಕ ಪೇಯಕ್ಕಿಂತಲೂ ಹೆಚ್ಚು ಶಕ್ತಿಯನ್ನು ಎರಡು ಬಾಳೆಹಣ್ಣು ನೀಡಬಹುದು. ಎರಡು ಬಾಳೆಹಣ್ಣು ತಿಂದಲ್ಲಿ ಎರಡು ಗಂಟೆಗಳ ಕಾಲ ದೈಹಿಕ ಕಸರತ್ತು ಮಾಡುವಷ್ಟು ಶಕ್ತಿ ದೊರೆಯುತ್ತದೆ. ಶಕ್ತಿವರ್ಧಕ ಪೇಯಕ್ಕಿಂತಲೂ ಹೆಚ್ಚಿನ ಶಕ್ತಿ ಎರಡು ಬಾಳೆಹಣ್ಣು ನೀಡುತ್ತದೆ. ಎರಡು ಬಾಳೆಹಣ್ಣನ್ನು ತಿಂದರೆ ಎರಡು ಗಂಟೆಗಳ ಕಾಲ ದೈಹಿಕ ಕಸರತ್ತು ಮಾಡುವಷ್ಟು ಕ್ಯಾಲರಿ ಬಾಳೆಹಣ್ಣಿನಿಂದ ದೊರಕುತ್ತದೆ. ಬಳಲಿದಾಗ, ಆಯಾಸವಾದಾಗ, ಸುಸ್ತಾದಾಗ ಕಾಫಿ ಟೀ ಕುಡಿಯುವುದರ ಬದಲು ಬಾಳೆಹಣ್ಣು ತಿನ್ನುವಂತಹದ್ದು ಒಳ್ಳೆಯದು. ಅದೇ ರೀತಿ ಬಾಳೆಹಣ್ಣಿನಿಂದ ದೊರಕುವಂತಹ ಶಕ್ತಿಯು ಕಾಫಿ ಟೀಗಿಂತಲೂ ಹೆಚ್ಚು ಕಾಲ ಬಾಳುತ್ತದೆ ಎನ್ನುವಂತಹದ್ದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಬಾಳೆಹಣ್ಣಿನಲ್ಲಿನ ಹೆಚ್ಚಿನ ಪೊಟ್ಯಾಸಿಯಂನಿಂದಾಗಿ ದೇಹದ ರಕ್ತ ಪರಿಚಲನೆ ನಿರಂತರವಾಗಿರುತ್ತದೆ ಮತ್ತು ಮೆದುಳಿಗೆ ನಿರಂತರವಾಗಿ ಆಮ್ಲಜನಕದ ಪೂರೈಕೆಯಾಗ್ತದೆ. ಹೃದಯ ಬಡಿತವನ್ನು ನಿರಂತರವಾಗಿ ಮತ್ತು ನಿಯಮಿತವಾಗಿರಲು, ರಕ್ತದೊತ್ತಡ ನಿಯಂತ್ರಣದಲ್ಲಿಡಲು ಮತ್ತು ದೇಹದಲ್ಲಿನ ನೀರಿನ ಪ್ರಮಾಣ ನಿಯಂತ್ರಣದಲ್ಲಿರುವುದಕ್ಕೆ ಪೊಟ್ಯಾಸಿಯಂ ಅತಿ ಅಗತ್ಯ. ಹೃದಯದ ಆರೋಗ್ಯಕ್ಕೆ ಪೊಟ್ಯಾಸಿಯಂ ಅತಿ ಅಗತ್ಯ. ಬಾಳೆಹಣ್ಣಿನಲ್ಲಿನ ಹೇರಳ ಪೊಟ್ಯಾಸಿಯಂ ಅತ್ಯಮೂಲ್ಯ ಎಂದು ಸಾಬೀತಾಗಿದೆ. ಪೊಟ್ಯಾಸಿಯಂ ಜಾಸ್ತಿ ಇರುವ ಆಹಾರ ಜಾಸ್ತಿ ಸೇವನೆಯಿಂದ ಮಿದುಳಿನ ಆಘಾತ ಅಥವಾ ಸ್ಟ್ರೋಕ್ಸ್ ಬರುವಂತಹ ಸಾಧ್ಯತೆಯು ಕೂಡ ಕಡಿಮೆಯಾಗಿರುತ್ತದೆ. ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಬಾಳೆಹಣ್ಣು ಉತ್ತಮವಾದಂತಹ ಆಹಾರವಾಗಬಲ್ಲದು. ಚೆನ್ನಾಗಿ ಪಕ್ವವಾದ ಬಾಳೆಹಣ್ಣು ತಿಂದಲ್ಲಿ ಅದರಲ್ಲಿರುವಂತಹ ನಾರಿನಂಶ ಕರುಳಿನ ಚಲನೆಯನ್ನು ಹೆಚ್ಚಿಸಿ ಮಲಬದ್ಧತೆ ಆಗದ ಹಾಗೆ ತಡೆಗಟ್ಟುತ್ತದೆ. ದಿನಕ್ಕೆರಡು ಬಾಳೆಹಣ್ಣು ತಿನ್ನಲಿ ಹೆಚ್ಚಿನ ಎಲ್ಲ ಕರುಳು ಸಂಬಂಧಿ ಕಾಯಿಲೆಯನ್ನು ನಿಯಂತ್ರಿಸಬಹುದು. ಬಾಳೆಹಣ್ಣಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಟ್ರಿಪ್ಟೋಫಾನ್ ಎನ್ನುವಂತಹ ಅಮೈನೋ ಆಸಿಡ್ ಇರ್ತದೆ. ಇದು ಬಾಳೆಹಣ್ಣಿನಲ್ಲಿರುವ ನೈಸರ್ಗಿಕ ವಿಟಮಿನ್ B6 ಜೊತೆಗೆ ಸೇರಿಕೊಂಡು ಸೆರಟೋನಿನ್ ಎನ್ನುವಂತಹ ರಸದೂತವನ್ನು ತಯಾರಿಸ್ತದೆ. ಇದು ನಮ್ಮ ದೇಹ ಮತ್ತು ಮನಸ್ಸಿಗೆ ಮುದ ನೀಡಿ ಮನಸ್ಸು ನಿರಾಳವಾಗಿ ನಮ್ಮ ಆನಂದವನ್ನು ಹೆಚ್ಚಿಸ್ತದೆ ಹಾಗೂ ಯಾವಾಗಲೂ ಖುಷಿಯಿಂದ ಇರುವ ಹಾಗೆ ಮಾಡುತ್ತದೆ. ಬಾಳೆಹಣ್ಣಿನ ಹಳದಿ ಬಣ್ಣ ಮತ್ತು ಆಕಾರ ಕೂಡ ಮನಸ್ಸಿಗೆ ಹಿತವಾಗಿರುತ್ತದೆ. ಮಹಿಳೆಯರಲ್ಲಿ ಋತುಚಕ್ರದ ಸಮಯದಲ್ಲಿ ನೋವು ನಿವಾರಣೆಗೆ ವಿಟಮಿನ್ B6 ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಬಾಳೆಹಣ್ಣಿನಲ್ಲಿರುವ B6 ಮಹಿಳೆಯರಲ್ಲಿ ಋತುಚಕ್ರದ ಸಂದರ್ಭದಲ್ಲಿ ಸೇವಿಸಿದಾಗ ಋತುಚಕ್ರದ ಮೊದಲು ಬರುವಂತಹ ನೋವು ಯಾತನೆಯನ್ನು ನಿಯಂತ್ರಿಸುತ್ತದೆ. ಈ ಕಾರಣದಿಂದ ಋತುಚಕ್ರದ ದಿನಗಳಲ್ಲಿ ಹೆಚ್ಚು ಬಾಳೆಹಣ್ಣನ್ನು ಸೇವಿಸುವಂತಹದ್ದು ಸೂಕ್ತ. ಮಹಿಳೆಯರಲ್ಲಿ ಗರ್ಭಾವಸ್ಥೆಯ ಮೊದಲ 3 ತಿಂಗಳಿನಲ್ಲಿ ಬೆಳಗಿನ ಹೊತ್ತು ವಾಕರಿಕೆ ತಪ್ಪಿಸುವಲ್ಲಿಯೂ ಬಾಳೆಹಣ್ಣು ಉತ್ತಮ ಎಂದು ತಿಳಿದು ಬಂದಿದೆ. ಇಲ್ಲಿಯೂ ಕೂಡ ವಿಟಮಿನ್ B6 ಕಾರಣವಾಗುತ್ತದೆ ಎಂದು ತಿಳಿದು ಬಂದಿದೆ. ಅತಿ ಹೆಚ್ಚು ಮದ್ಯಪಾನ ಮಾಡಿದ್ದಲ್ಲಿ ಅಥವಾ ದೇಹವು ಅತಿಯಾಗಿ ಸುಸ್ತಾಗಿ ಬಳಲಿದಲ್ಲಿ ತಕ್ಷಣವೇ ದೇಹದ ಜೀವಸತ್ವ, ನೀರಿನ ಅಂಶ ಮತ್ತು ಖನಿಜಾಂಶವನ್ನು ಸರಿಪಡಿಸುವಲ್ಲಿ ಬಾಳೆಹಣ್ಣು ಬಹಳ ಸುಲಭವಾದಂತಹ ಔಷಧಿ ಎಂದು ತಿಳಿದು ಬಂದಿದೆ. ಒಂದೆರಡು ಹಣ್ಣನ್ನು, 1 ಕಪ್ ಮೊಸರು ಅಥವಾ ಒಂದಿಷ್ಟು ಜೇನುತುಪ್ಪ ಬೆರೆಸಿದ ಬಾಳೆಹಣ್ಣನ್ನು ತಿಂದಲ್ಲಿ ಹೊಟ್ಟೆಯು ತಂಪಾಗಿ ಕಳೆದು ಹೋದ ಪೋಷಕಾಂಶ ಮರಳಿ ದೊರಕುತ್ತದೆ. ರಕ್ತದಲ್ಲಿನ ಸಕ್ಕರೆಯಾಂಶ ಮೊದಲಿನಂತಾಗ್ತದೆ ಮತ್ತು ಬಳಲಿದ ವ್ಯಕ್ತಿ ಮೊದಲಿನಂತಾಗ್ತಾನೆ. ದೇಹದಲ್ಲಿ ಸೊಳ್ಳೆ ಕಡಿತದಿಂದ ಚರ್ಮದಲ್ಲಿ ತುರಿಕೆ ಇದ್ದಲ್ಲಿ ಅಥವಾ ಇನ್ಯಾವುದೇ ಕಾರಣದಿಂದ ತುರಿಕೆ ಇದ್ದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯಿಂದ ಆ ಭಾಗವನ್ನು ಚೆನ್ನಾಗಿ ತಿಕ್ಕಿದಲ್ಲಿ ತುರಿಕೆ ತಕ್ಷಣವೇ ಕಡಿಮೆಯಾಗ್ತದೆ. ಯಾಕಾಗಿ ಹೀಗೆ ಕಡಿಮೆಯಾಗ್ತದೆ ಎನ್ನುವುದರ ಬಗ್ಗೆ ಇನ್ನಷ್ಟು ಸಂಶೋಧನೆ ನಡೀಬೇಕಾಗಿದೆ. ಬಾಳೆಹಣ್ಣು ತಿಂದಾಗ ಕರುಳಿನಲ್ಲಿ ಮ್ಯೂಕಸ್ ಹೆಚ್ಚು ಸ್ರವಿಸುವಂತೆ ಮಾಡುತ್ತದೆ. ಕರುಳಿನ ಹುಣ್ಣು ಇದ್ದಲ್ಲಿ ಅದನ್ನು ಶಮನವಾಗಿಸುವಲ್ಲಿ ಬಾಳೆಹಣ್ಣು ಉಪಯುಕ್ತವಾಗಿರುತ್ತದೆ. ಅದೇ ರೀತಿ ಕರುಳು ಕಿರಿಕಿರಿ ಕಾಯಿಲೆ ಇದ್ದಲ್ಲಿ ಕರುಳಿನ ಒಳಪದರದಲ್ಲಿ ಒಂದು ರಕ್ಷಣಾ ಪರದೆಯನ್ನು ನಿರ್ಮಿಸಿ ಕರುಳಿನ ಒಳಪದರದ ಗಾಯ ಒಣಗುವ ಹಾಗೆ ಮಾಡುತ್ತದೆ. ಬಾಳೆಹಣ್ಣು ಕ್ಷಾರೀಯ ಗುಣವನ್ನು ಹೊಂದಿದ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಲ್ಲಿ ಅಸಿಡಿಟಿಯ ತೀವ್ರತೆಯನ್ನು ಕಡಿಮೆ ಮಾಡಿ ಎದೆ ಉರಿ, ಹೊಟ್ಟೆ ಉರಿಯನ್ನು ನಿಯಂತ್ರಿಸುತ್ತದೆ. ನೈಸರ್ಗಿಕವಾಗಿ ದೊರಕುವ ಆಂಟಾಸಿಡ್ ಅಂದರೆ ಬಾಳೆಹಣ್ಣು ಎಂದರೂ ತಪ್ಪಾಗಲಾರದು. ಬಾಳೆಹಣ್ಣಿನಲ್ಲಿ ಹೇರಳವಾಗಿ ನಾರು ಮತ್ತು ಸಣ್ಣ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಇರುತ್ತವೆ. ಸಾಮಾನ್ಯ ಗಾತ್ರದ 100 ಗ್ರಾಂ ಬಾಳೆಹಣ್ಣಿನಲ್ಲಿ ಸುಮಾರು 105 ಕ್ಯಾಲೋರಿಯಷ್ಟು ಶಕ್ತಿಯನ್ನು ಕೊಡುತ್ತದೆ. ಹೆಚ್ಚಿನ ನೀರಿನಾಂಶ ಮತ್ತು ಶರ್ಕರ ಪಿಷ್ಟಗಳಿರ್ತವೆ. ಕೊಬ್ಬಿನಾಂಶ ಇರುವುದೇ ಇಲ್ಲ ಮತ್ತು ಕನಿಷ್ಠ ಪ್ರಮಾಣದಲ್ಲಿ ಪ್ರೋಟೀನ್ ಇರ್ತದೆ. ಬಾಳೆಕಾಯಿಯಲ್ಲೂ ಹೆಚ್ಚು ಶರ್ಕರ ಪಿಷ್ಟ ಸ್ಟಾರ್ಚ್ ರೂಪದಲ್ಲಿರ್ತದೆ. ಅದು ಹಣ್ಣಾದಾಗ ಈ ಸ್ಟಾರ್ಚ್ ಗ್ಲೂಕೋಸ್, ಫ್ರಕ್ಟೋಸ್ ಮತ್ತು ಸುಕ್ರೋಸ್ ಆಗಿ ಬದಲಾವಣೆಯಾಗ್ತದೆ. ಬಾಳೆಹಣ್ಣು ಅತಿ ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಹೊಂದಿದ್ದು ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಯಾವುದೇ ತೊಂದರೆಯನ್ನು ಕೊಡುವುದಿಲ್ಲ. Type 2 diabetes ರೋಗಿಗಳಲ್ಲಿ ಹೆಚ್ಚು ಹಣ್ಣಾದ ಬಾಳೆಹಣ್ಣನ್ನು ತಿನ್ನುವಂತಹದ್ದು ಸೂಕ್ತವಲ್ಲ. ದೇಹದ ತೂಕ ನಿಯಂತ್ರಣದಲ್ಲಿ ಬಾಳೆಹಣ್ಣು ಬಹಳ ಸೂಕ್ತವಾಗಿದೆ. ಬಾಳೆಹಣ್ಣು ತಿಂದಾಗ ಅದರಲ್ಲಿರುವಂತಹ ನಾರಿನ ಅಂಶವು ಬೇಗ ಹೊಟ್ಟೆ ತುಂಬಿದಂತೆ ಅನಿಸ್ತದೆ ಮತ್ತು ಹಸಿವು ಬೇಗನೆ ಇಂಗ್ತದೆ. ಬಾಳೆಹಣ್ಣಿನಲ್ಲಿ ಇರುವಂತಹ ಪೊಟ್ಯಾಸಿಯಂನಿಂದಾಗಿ ಕಿಡ್ನಿಯ ಆರೋಗ್ಯ ವೃದ್ಧಿಸುತ್ತದೆ. ವಾರದಲ್ಲಿ 8-10 ಬಾಳೆಹಣ್ಣನ್ನು ತಿಂದ ವ್ಯಕ್ತಿಯಲ್ಲಿ ಕಿಡ್ನಿಯ ಆರೋಗ್ಯಕ್ಕೆ ಪೂರಕ ಎಂದು ತಿಳಿದು ಬಂದಿದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ